ನಮ್ಮೆಲ್ಲ ಆತ್ಮೀಯ ರೈತ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಹಜ ಕೃಷಿಯಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ ಗ್ರಾಮದ ಕೃಷಿಕ ಆರ್ ಚಿದಾನಂದಪ್ಪ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ನಂತರ ಪೇಟೆ ಧಾರಣೆ, ಹವಾಮಾನ ವರದಿ, ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಗಳನ್ನು ಸಹ ಕೇಳಬಹುದು. सूखा हो या बेमौसम की बरखा हो, कीड़ा लगे खेत में या दुविधा हो, बहुत ही कम प्रीमियम पे पूरी हो भरपाई, फसल बीमित रहे कटाई के बाद भी भाई, हाँ ऋणी या अऋणी अब हर किसान लाभ उठाए, एक मौसम कदर है सब किसान बीमा कराए, प्रधानमंत्री फसल बीमा योजना से हर किसान मुस्काए. कृषि और किसान कल्याण मंत्रालय द्वारा किसान हित में जारी ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಸಹಜ ಕೃಷಿಯಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ ಗ್ರಾಮದ ಕೃಷಿಕ ಆರ್ ಚಿದಾನಂದಪ್ಪ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾ ಇವತ್ತು ಸಹಜ ಕೃಷಿಯಲ್ಲಿ ಈ ಒಂದು ತೋಟಗಾರಿಕಾ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ತಮ್ಮ ಒಂದು ಅನುಭವಗಳನ್ನ ಹಂಚಿಕೊಳ್ಳೋದಕ್ಕಾಗಿ ಇವತ್ತು ನಮ್ಮೊಂದಿಗೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಚನ್ನಪಟ್ಟಣ ಗ್ರಾಮದ ಪ್ರಗತಿಪರ ಕೃಷಿಕರಾದಂತಹ ಆರ್ ಚಿದಾನಂದಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಈ ಒಂದು ಸಹಜ ಕೃಷಿಯಲ್ಲಿ ಈ ಒಂದು ತೋಟಗಾರಿಕಾ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ಸಾಕಷ್ಟು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಚಿದಾನಂದಪ್ಪ ಅವರೇ. ನಮಸ್ಕಾರ ಚಿದಾನಂದಪ್ಪ ಅವರೇ, ಹೇಳಿ, ಈ ಒಂದು ಸಹಜ ಕೃಷಿಯಲ್ಲಿ ಸಮಗ್ರ ಒಂದು ತೋಟಗಾರಿಕಾ ಬೆಳೆಗಳು ಅಂತಂದ್ರೆ ಯಾವ್ಯಾವ ಬೆಳೀತಾ ಇದ್ರಾ? ಅಡಿಕೆ, ತೆಂಗು, ಬಾಳೆ ಎಲ್ಲ ಮಿಶ್ರ ಬೆಳೆಯಾಗಿ ಬೆಳೀತಾ ಇದೆ ಸರ್. ಇತ್ತೀಚೆಗೆ ತರಕಾರಿಗಳು ಜಾಸ್ತಿ ಬೆಳಿಬೇಕು ಅಂತೇಳಿ ಕೆಮಿಕಲ್ ವಿಷ ಮುಕ್ತ ಬೆಳಿಬೇಕು ಅಂತೇಳಿ ಬೆಳೀತಾ ಇದೆ ಸರ್. ಇವಾಗ ಅದು ಜವಾರಿ ತಳಿಗಳು, ಹೀರೆಕಾಯಿ, ಬೆಂಡೆಕಾಯಿ, ಸೋರೆಕಾಯಿ, ಮೆಣಸಿನಕಾಯಿ, ಎಷ್ಟು ಸಾಧ್ಯನೋ ಎಲ್ಲ ಬೆಳೀತದೆ ಸರ್. ಈಗ ಸಹಜ ಕೃಷಿಯನ್ನೇ ನಿಮ್ಮ ಒಂದು ಕೃಷಿಯಲ್ಲಿ ಅಳವಡಿಸಿಕೊಳ್ಬೇಕಂತ ಯಾಕನಿಸ್ತು ನಿಮಗೆ? ಇಲ್ಲ, ಮುಂಚೆ ನಾವು ಅಡಿಕೆ ತೋಟನೇ ಈ ಸಾವಯವ ಕೃಷಿ ಅಂತಾನೆ ಮಾಡ್ತಾ ಇದ್ವಿ ಸರ್. ಜೀವಾಮೃತ ಹಾಕಿ ಉಳುಮೆ ಕಡಿಮೆ ಮಾಡಿ ಮಾಡ್ತಾ ಇದ್ವಿ. ಈಗ 2 ವರ್ಷದಿಂದ ಇದ್ಮೇಲೆ ಏನು ಬೇಕಾಗಿಲ್ಲ ಸರ್. ಉಳುಮೆ ಬೇಕಿಲ್ಲ, ಔಷಧಿ ಗೊಬ್ಬರ ಯಾವ್ದು ಬೇಕಿಲ್ಲ ಸರ್. ಅದೇ ತರನೇ ಬೆಳಿಬಹುದು. ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋ ಮಲ್ಚಿಂಗ್ ಸರ್. ಅದು ಕಳೆ ನಿರ್ವಹಣೆ ಮಾಡ್ಬೇಕೇ, ನಾವು ನಿರ್ಮೂಲನೆ ಮಾಡಬಾರ್ದು. ಆ ದೃಷ್ಟಿಯಿಂದ ಬೆಳೀತಾ ಹೋದ್ರೆ ಪ್ರತಿಯೊಂದು ಬೆಳೆನೂ ಅದೇ ತರ ಬೆಳಿಬಹುದು ಸರ್. ತರಕಾರಿನೂ ಕೂಡ ಉಳುಮೆ ಇಲ್ದಲೇ ಬೆಳೀತದ ಸರ್. ಸಾಲುಗಳಿಗೆ ತರಕಾರಿಗಳು ಹಾಕ್ತೀವಿ ಸರ್. ಮಧ್ಯ ಅಡಿಕೆ ಸಿಪ್ಪೆ ಒಣ ಯಾವ್ದಾರ ಆಯ್ತು ಸರ್, ಮಲ್ಚಿಂಗ್ ಒಣ ಪದಾರ್ಥಗಳ ಹೊದಿಕೆ ಮಾಡ್ತಾ ಇದೀವಿ. ಅದ್ ಮಾಡೋದ್ರಿಂದ ಕಳೆ ಕಂಟ್ರೋಲ್ ಆಗುತ್ತೆ, ಉಳಿದಿದ್ದನ್ನ ಮಿಷಿನ್ ಅಲ್ಲಿ ಕಟ್ ಮಾಡ್ತೀವಿ ಸರ್. ಅಷ್ಟೇ, ಕಳೆ ಜೊತೆಗೆ ಬೆಳೆ ಬೆಳೆಯೋದ್ರಿಂದ ರೋಗ ಕೀಟಗಳು ಅವಾಯ್ಡ್ ಆಗುತ್ತೆ ಸರ್. ಈಗ ಒಟ್ಟಾರೆ ಎಷ್ಟೆಕರೆ ನಿಮ್ಗೆ ಕೃಷಿ ಭೂಮಿ ಇದೆ? 3.5 ಎಕರೆ ಇತ್ತು ಸರ್. ಅದರಲ್ಲಿ 3 ಎಕರೆ ಅಡಿಕೆ ತೋಟ ಮಾಡಿದ್ವಿ, 1.5 ಎಕರೆ ಫಸಲು ಬಂದಿತ್ತು ಸರ್. ಈಗ ಅದು ಏನು ಇಲ್ಲದೆ ಮಾಡ್ತಾ ಇದೀವಿ. 15 ಕ್ವಿಂಟಲ್ ಅಡಿಕೆ ಆಗುತ್ತೆ ಸರ್, 1.5 ಎಕರೆ ಫಸಲು ಬಂದಿದೆ. ಒಳ್ಳೆ ಇಳುವರಿ ಅಂತೀರ? ಒಳ್ಳೆ ಇಳುವರಿ ಇತ್ತು. ಮುಂಚೆ ರಾಸಾಯನಿಕ ಆಗ್ತಾ ಇತ್ತು ಸರ್, ಕಡಿಮೆ ಆಗ್ತಾ ಇದ್ವಿ. ಈಗ ಎಲ್ಲ ಬಿಟ್ಬಿಟ್ಟು ಸರ್. 2 ವರ್ಷದಿಂದ 6 ಬೆಳೆಗಳನ್ನ ಹೆಚ್ಚು ಬೆಳಿಬೇಕು ಅಂತೇಳಿ ಇದು ಮಾಡ್ತಾ ಇತ್ತು, ತೀರ್ಮಾನ ಮಾಡ್ಕೊಂಡಿದ್ದೀವಿ. ಹೌದೌದು ಸರ್. ಈಗ ಅಡಿಕೆ ಅಂತಂದ್ರೆ ಎಷ್ಟು ವರ್ಷ ಆಯ್ತು ನೀವು ಹಾಕಿ? ಅಡಿಕೆ 13 ವರ್ಷ ಆಯ್ತು ಸರ್ ಹಾಕಿ. ಈಗ ಮೊದಲೆಲ್ಲ ನೀವು ರಾಸಾಯನಿಕ ಕೊಟ್ಟಿದ್ವಿ ಅಂತ ಹೇಳಿ? ಮುಂಚೆ ಸ್ವಲ್ಪ ಮಟ್ಟಿಗೆ ಕೊಡ್ತಾ ಇದ್ವಿ ಸರ್, ಅದಿಷ್ಟ ಇರಲಿಲ್ಲ. ಇದೇ ಮಳೆ, ಈ ಸೋನೆ ಮಳೆ ಅಂತೇಳಿ ಮುಂಗಾರ ಮಳೆ ಹಿಡ್ಕೊಳತ್ತೆ ಸರ್, ಶೀತ ಆಗತ್ತೆ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಕೊಡ್ತಾ ಇದ್ವಿ, ಎಕರೆಗೆ 1.5 ಮೂಟೆ ಹಿಂಗೆ. ಅದ್ ಬರ್ತಾ ಬರ್ತಾ ಎಲ್ಲ ಬಿಟ್ಬಿಟ್ಟು ಸರ್. 1-2 ವರ್ಷದಿಂದ ಏನಿಗೆ ಕೊಡದೆ ಹಂಗೆ ಬೆಳೀತಾ ಇತ್ತು, ಹಂಗೆ ಫಸಲು ಹಂಗೆ ಬರ್ತಾ ಇತ್ತು. ಸಹಜ ಕೃಷಿಯಲ್ಲಿ ವರ್ಷ ವರ್ಷ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್. ಅದು ರಾಸಾಯನಿಕ ಕೃಷಿಯಲ್ಲಿ ಪ್ರತಿ ವರ್ಷ ಕಮ್ಮಿ ಆಗ್ತಾ ಹೋಗುತ್ತೆ ಸರ್ ಇಳುವರಿ. ಹಂಗಾಗಿ ಇದೇ ಬೇಕು ಅಂತೇಳಿ ಇದು ಆಯ್ಕೆ ಮಾಡ್ಕೊಂಡಿದ್ವಿ. ಈಗ ಸಹಜ ಕೃಷಿ ಅಂದ್ರೆ ಏನಂತೀರ? ಕಾಡುಗಳು ಬೆಳೆಯುತ್ತಲ್ಲ ಸರ್, ಅದೇ ತರ ಸಹಜವಾಗಿ ನಮಗೆ ಬೇಕಾದಂತ ಬೆಳೆ ತೋಟಗಳು ಅದೇ ತರ ಬೆಳೆಯಬಹುದು ಅಂತ. ಈಗ ಯಾವುದೇ ಗೊಬ್ಬರ ಗೂಡು ಇಲ್ದಲೆ ಹೆಂಗ್ ಬೆಳೆಯಕ್ ಸಾಧ್ಯ ಅಂತ ಹೇಳ್ತೀರಾ? ಹೌದು ಸರ್, ನಾವು ಉದಾಹರಣೆ ನೋಡ್ತೀವಲ್ಲ ಸರ್, ಕಾಡು ಗಿಡ ಮರಗಳು ಉಳುಮೆ ಮಾಡಲ್ಲ, ಔಷಧಿ ಹಾಕಲ್ಲ, ಗೊಬ್ಬರ ಹಾಕಲ್ಲ, ಏನು ಇಲ್ದಲೇ ಬೆಳೀತಲ್ಲ, ಅದೇ ಉದಾಹರಣೆ ತಗೊಂಡು ಅದನ್ನೇ ಮಾಡ್ಬೋದು ಸರ್ ಅದೇ ತರನೇ. ಈಗ ಅದನ್ನ ಬೇರೆ ರೈತರಿಗೆ ಹೇಳಿದ್ರೆ ಅವರು ಹಿಂಜರಿತಾರೆ ಸರ್ ಮಾಡಕ್ಕೆ, ಯಾಕೆಂದ್ರೆ ರಾಸಾಯನಿಕ ಜಾಸ್ತಿ ಬಳಸಿರ್ತಾರೆ, ಅವ್ರು ಎಲ್ಲಿ ಸಾಲ ಮಾಡ್ಕೊಂಡಿರ್ತೀವಿ ಇಳುವರಿ ಕಮ್ಮಿ ಆಗುತ್ತೆ ಅಂತೇಳಿ ಹೆದರ್ತಾರೆ ಸರ್. ಅದಕ್ಕೆ ನಾವು ಅವ್ರಿಗೆ ಹೇಳೋದು ಉದ್ದೇಶ ಏನಂದ್ರೆ ಅದಕ್ಕೆ ಒಂದೇ ಸಲ ಬಿಡಕ್ ಆಗದೆ ಇದ್ರ ಚಿಂತೆ ಇಲ್ಲ, ಸ್ವಲ್ಪ ರಾಸಾಯನಿಕ ಕಡಿಮೆ ಮಾಡ್ತಾ ಮಾಡ್ತಾ ಸಹಜ ಸ್ಥಿತಿಗೆ ಬರ್ಬೋದು ಸರ್, ಅದ ಹೇಳ್ತೀವಿ ನಮ್ಮ ಅನುಭವದ ಇದರಲ್ಲಿ. ಈಗ ಮೊದಲೆಲ್ಲ ನೀವು ಅಡಿಕೆ ಬೆಳೆಗೆ ಸಾಕಷ್ಟು ರಾಸಾಯನಿಕ ಕೊಟ್ಟು ಬೆಳೆದಿದ್ರಲ್ಲ, ಅಂದ್ರೆ ಇಳುವರಿ ನಿಮಗೆ ಹೆಚ್ಚೇ ಇರಲಿ ಕಡಿಮೆ ಇರಲಿ ಅದ್ರ ಪ್ರಶ್ನೆ ಬೇಡ. ಈಗ ಅಂದ್ರೆ ನೀವು ರಾಸಾಯನಿಕ ಗೊಬ್ಬರ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮ ಒಂದು ಭೂಮಿಯ ಗುಣಮಟ್ಟ ಯಾವ ರೀತಿ ಇತ್ತು? ಈಗ ಏನ್ ನೀವು ಸಹಜ ಕೃಷಿ ಅಳವಡಿಸಿಕೊಂಡಿದ್ರ, ಸಹಜ ಕೃಷಿಯನ್ನ ಅಳವಡಿಸಿಕೊಂಡ ಮೇಲೆ ನಿಮ್ಮ ಭೂಮಿಯಲ್ಲಿ ಏನ್ ಬದಲಾವಣೆ ಕಂಡಿದ್ರ? ರಾಸಾಯನಿಕ ಸ್ವಲ್ಪ ಹಾಕ್ತಾ ಇದ್ವಲ್ ಸರ್, ಅವಾಗ ಭೂಮಿ ಗಟ್ಟಿ ಆಗ್ಬಿಡೋದು ಸರ್, ಅದು ಕಾಂಕ್ರೀಟ್ ತರ ಗಟ್ಟಿ ಆಗ್ಬಿಡೋದು. ಮುಂಚೆ ಪಾಳೆಕಾರ ಇದನ್ನ ನೋಡ್ತಾ ಇದ್ವಿ ಸರ್, ಬುಕ್ಸ್ ಅವ್ರ ಕಾರ್ಯಕ್ರಮಗಳೆಲ್ಲ ನೋಡ್ತಾ ಇದ್ವಲ್ಲ, ಆ ದೃಷ್ಟಿಯಿಂದ ಅವೆಲ್ಲ ನೋಡ್ಕೊಂಡು ನಾವು ಕೂಡ ತಿಳ್ಕೊಂಡ್ವಿ ಸರ್. ಅವರಿಂದ ಎಷ್ಟೋ ಜನ ಪ್ರೇರಣೆ ಹೊಂದಿ ಬಹಳ ಜನ ಸಹಜ ಕೃಷಿಗೆ ಬದಲಾಗಿದ್ದಾರೆ ಸರ್. ಈಗ ನೀವು ಸಹಜ ಕೃಷಿ ಬದಲಾವಣೆ ಆದ್ರಲ್ಲ, ಹೌದು ಸರ್, ಅಂದ್ರೆ ಭೂಮಿಯಲ್ಲಿ ಸಾಕಷ್ಟು ಬದಲಾವಣೆ ಕಂಡ್ರೆ? ಕಂಡಿದ್ವಿ ಸರ್. ಏನ್ ಬದಲಾವಣೆ ಕಂಡಿದ್ರ? ಈಗ ಸೋರೆಕಾಯಿ ನಿಮಗೆ ತೋರಿಸಿದ್ವಲ್ ಸರ್, ನಮ್ಮ ಮನೆ ಪಕ್ಕದಲ್ಲಿ ಸೈಟ್ ಇತ್ತು ಸರ್, ಖಾಲಿ ಜಾಗ, ಅದ್ರಲ್ಲಿ ಬೆಳೆದ್ವಿ ನೋಡಿ. ಇದ್ರಲ್ಲಿ ಬರೀ ಎರಡ್ ಸಲ ಜೀವಾಮೃತ ಅಂತೇಳಿ ಸಗಣಿ ಗಂಜಲ ಕದ್ರೆ ಹಾಕಿದ್ವಿ ಅಷ್ಟೇ ಬೀಜ ಊರಿ. ಅದು ಇವ್ರ ಕಾರ್ಯಕ್ರಮದಲ್ಲಿ ಬೀಜ ತಂದಿದ್ವಿ, ಬೀಜೋತ್ಸವ ಅಂತ ಮಾಡಿದ್ರು, ಪಾರಂಪರಿಕ ಬೀಜೋತ್ಸವ ಅಂತೇಳಿ. ಎಲ್ಲಿ ಮಾಡಿದ್ರು? ದಾವಣಗೆರೆಯಲ್ಲಿ ಮಾಡಿದ್ವಿ ಸರ್, ಅಲ್ಲೇ ಜವಾರಿ ಬೀಜಗಳು ತಂದಿದ್ವಿ ಸರ್ ನಾವು. ಅಲ್ಲಿ ಬೀಜ ತಂದು ಒಂದ್ ನಾಟಿ ಮಾಡಿ, ಇದೇ ಬೀಜನೇ ಇನ್ನೊಂದು ಸ್ವಲ್ಪ ಒಂದ್ ನಾಲ್ಕು ವರ್ಷ ಹಿಂದೆ ಎಲ್ಲ ಮೆಕ್ಕೆಜೋಳ ಬೆಳಿತಿದ್ವಿ ಸರ್ ಮನೆಯಿಂದ, ಇನ್ನೊಂದ್ ಅರ್ಧ ಎಕರೆ ಜಮೀನ್ ಇತ್ತು ಸರ್, ಅದರಲ್ಲಿ ರಾಸಾಯನಿಕ ಹಾಕಿದ್ವಲ್ಲ ಆ ಭೂಮಿಯಲ್ಲಿ ಅದೇ ಬೀಜನ ಹಾಕಿನ ಸರ್, ಅದಿನ್ನು ಬಳ್ಳಿ ಹಬ್ಬದ್ರಲ್ಲೇ ಐತೆ, ಇನ್ನು ಬಿಡ್ತಾ ಇಲ್ಲ ಸರ್, ಬಿಟ್ಟರು ಇಷ್ಟು ಪ್ರಮಾಣ ಬರಲ್ಲ ಸರ್, ಅದು ಕಡಿಮೆ ಇಳುವರಿ ಬರುತ್ತೆ. ಇದು ವಿಷಮುಕ್ತ ಭೂಮಿ, ಉಳುಮೆ ಇಲ್ಲದೆ ಮೊದಲಿಂದ ಭೂಮಿ ತಯಾರಾಗಿದೆಯಲ್ಲ, ಅದರಿಂದ ಇಷ್ಟು ಇಳುವರಿ ಬಂದಿದೆ ಸರ್. ಇದು ಅದೇ ತರ ಅದು ಇದನ್ನ ನೋಡ್ಕೊಂಡೆ ನಾವು ಭೂಮಿಗೂ ಅದೇ ತರ ಅಭಿವೃದ್ಧಿ ಮಾಡ್ಬೇಕಂತ ಮಾಡ್ತೀವಿ ಸರ್. ಕಳೆನ ಬೆಳೆಸ್ಬೇಕು, ಕಟ್ ಮಾಡ್ಬೇಕು ಸರ್, ಕಳೆ ನಿರ್ವಹಣೆ ಮಾಡ್ಬೇಕು. ಅವ್ರು ಹೇಳೋ ಪ್ರಕಾರ ಕಳೆ ನಿರ್ವಹಣೆ ಮಾಡ್ರಿ, ನಿರ್ಮೂಲನೆ ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ಅದೇ ಕಸನೇ ಕಳೆನೇ ಅಲ್ಲಿ ಗೊಬ್ಬರ ಆಗ ಸರ್. ಅಂದ್ರೆ ನಿಮ್ಮಲ್ಲಿ ಸಿಗುವಂತ ತ್ಯಾಜ್ಯಗಳಿಂದ ಪರಿವರ್ತನೆ ಮಾಡ್ತೀರಾ? ಅಡಿಕೆ ಸಿಪ್ಪೆನೂ ಎಲ್ಲ ಬಿಸಾಕ್ತಾರೆ ಸರ್ ಕೆಲವರು. ನಾವು ಎಲ್ಲ ತಾಂಡು ಅವ್ರು ದುಡ್ಡು ಕೊಟ್ಟು, ಬಾಡಿಗೆ ದುಡ್ಡು ಕೊಟ್ಟು ನಾವೇ ನಮ್ಮ ತೋಟಕ್ಕೆ ಹಾಸ್ಕೊಂಡು ಗುಣಿಗಳಿಗೆ ಮುಚ್ಚಿಗೆ ಮಾಡ್ತೀವಿ ಸರ್. ಅದು ಮುಚ್ಚಿಗೆ ಮಾಡೋದ್ರಿಂದ ಎರೆಹುಳು ಬರುತ್ತೆ, ಬಿಸಿಲಿಗೆ ಆ ನೀರು ಆವಿಯಾಗಲ್ಲ, ಕಳೆ ಕಂಟ್ರೋಲ್ ಆಗುತ್ತೆ, ಬಹಳ ಕೆಲಸ ಆಗುತ್ತೆ ಮುಚ್ಚಿಗೆ ಮಾಡೋದ್ರಿಂದ. ಅಡಿಕೆ ಸಿಪ್ಪೆ ಅಂತಾನಲ್ಲ, ಕೃಷಿ ತ್ಯಾಜ್ಯ ಯಾವ ವಸ್ತುಗಳನ್ನು ಮುಚ್ಚಿಗೆ ಮಾಡ್ಬೋದು ಸರ್. ಈಗ ರಾಸಾಯನಿಕದಿಂದ ಯಾಕೆ ದೂರ ಇರ್ಬೇಕು ಅನಿಸ್ತು? ಆರೋಗ್ಯಕ್ಕೂ ಪರಿಣಾಮ ಸರ್ ಅದ ರಾಸಾಯನಿಕ ಇದು. ಹಂಗಾಗಿ ಸಾವಯವ ಇದರಲ್ಲೇ ಸಹಜ ಕೃಷಿಯಲ್ಲೇ ಬೆಳಿಬೇಕು ಅಂತ ಅನಿಸ್ತು. ಅನಿಸ್ತು. ತಿನ್ನ ಆಹಾರಗಳನ್ನೇ ಮೊದಲು ಬೆಳ್ಕೋಬೇಕು ಸರ್, ದುಡ್ಡಿಂದ ಆಮೇಲೆ ಸರ್ ದುಡ್ಡು ಬೆಳೆಯೋದು ಅಡಿಕೆ ಇದು. ನೆಕ್ಸ್ಟ್ ನಾವು ಚೆನ್ನಾಗಿದ್ರೆ ನಾವು ಮುಂದೆ ಏನಾದ್ರು ಮಾಡ್ಬೋದು, ನಾವೇ ಸರಿ ಇಲ್ಲಾಂದ್ರೆ ಏನ್ ಮಾಡ್ತೀರಿ? ಈಗ ಸಹಜ ಕೃಷಿ ಬಿಟ್ಟು ಇನ್ನೊಂದು ನಮಗೆ ಸಾವಯವ ಕೃಷಿ ಅಂತ ಇದೆ ಗೊತ್ತಲ್ವಾ ನಿಮಗೆ? ಹೌದು ಹೌದು. ಸಾವಯವ ಕೃಷಿ ಮಾಡ್ಬೇಕಂತ ಮನಸ್ಸು ಮಾಡ್ಲಿಲ್ಲ ನೀವು? ಅದ್ ಮುಂಚೆ ಅದನ್ನೇ ಸರ್ ತಯಾರು ಮಾಡಿದ್ದು. ಸಾವಯವ ಕೃಷಿ ಅಂದ್ರೆ ಅದೇ ಮತ್ತೆ ಉಳುಮೆ ಮಾಡ ಕಡಿಮೆ ಉಳುಮೆ ಮಾಡ್ತೀವಿ, ಕಡಿಮೆ ಗೊಬ್ಬರ ಏನ್ ಹಾಕಲ್ಲ, ಅದೇ ಮತ್ತೆ ಜೀವಾಮೃತವೆಲ್ಲ ಮಾಡ್ತೀವಿ, ಅದು ರೆಡಿಮೇಡ್ ಮಾಡಿ ಹಾಕ್ತಿವಲ್ಸ, ರೆಡಿಮೇಡ್ ಮಾಡಿ ಹಾಕೋದ್ರಿಂದ ಅದು ಮತ್ತೆ ಅದು ಟಾನಿಕ್ ಇದ್ದಂಗೆ, ಅದು ಅದನ್ನ ತಗೊಂಡ್ಮೇಲೆ ಮತ್ತೆ ಅದ್ರ ಪವರ್ ಹೋದ್ಮೇಲೆ ಮತ್ತೆ ಹಾಕ್ಬೇಕಾಗತ್ತೆ. ಸಹಜ ಕೃಷಿ ಹಂಗಲ್ಲ ಸರ್, ಅದು ಪ್ರಕೃತಿ ಇದ್ದಂಗೆ, ಸುಮ್ಮನೆ ಒಂದ್ಸಲ ನಾವು ಅಡಾಪ್ಟ್ ಮಾಡಿಬಿಟ್ರೆ ಅಂತ ಅಂತವಾಗಿ ಅದು ವೃದ್ಧಿ ಆಗ್ತಾ ಹೋಗುತ್ತೆ. ನಿಮ್ಗೆ ಏಕ್ತಮ್ ಒಂದೇ ಸಲ ಸಿಗದೇ ಇದ್ರು ಕೆಲವು ಭೂಮಿಗಳು ರಾಸಾಯನಿಕ ಜಾಸ್ತಿ ಹಾಕಿರ್ತಾರೆ, ಅಂತರಿಗೆ ಒಂದ್ ವರ್ಷ ಎರಡು ವರ್ಷ ಲೇಟ್ ಆಗ್ಬೋದು, ಕೆಲವರು ಕಡಿಮೆ ಹಾಕಿರ್ತಾರೆ, ಅಂತರ್ ಒಂದೇ ವರ್ಷದಲ್ಲೇ ಸಹಜ ಸ್ಥಿತಿಗೆ ಬರ್ಬೋದು. ಹಂಗೆ ಮನುಷ್ಯನ ಆರೋಗ್ಯದ ಇದು ಪ್ರಮಾಣ ಹೆಂಗಿರುತ್ತೆ ಹಂಗೆ ಭೂಮಿನೂ ಹಂಗ ಆಗ್ಬಿಡುತ್ತೆ ಸರ್. ಅದು ಸಹಜ ಕೃಷಿಗೆ ಬಂದ್ರೆ ಒಳ್ಳೇದು ಸರ್. ಅದು ಎಲ್ಲಾ ತರದ್ದು ನಾವು ಸರ್ವೆ ಮಾಡಿದ್ವಿ ಸರ್, ಎಲ್ಲ ತರದ್ದು ನೋಡಿದೀವಿ. ಸಾವಯವ ಕೃಷಿ ಎಲ್ಲದಕ್ಕಿಂತ ಮುಖ್ಯ ಒಳ್ಳೆ ಚೆನ್ನಾಗಿರೋದು ಅಂದ್ರೆ ಸಹಜ ಕೃಷಿ. ಈಗ ಸಾಕಷ್ಟು ಅಡಿಕೆ ಬೆಳೆಯುವಂತವ್ರ ರೈತರು ಈಗ ಕೆಲವರು ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತಾರೆ, ಈಗ ಎಲ್ಲಾ ರೀತಿಯಾದಂತ ಒಂದು ಪೋಷಕಾಂಶಗಳು ಗಿಡಕ್ಕೆ ಸಿಗ್ಲಿ, ಒಳ್ಳೆ ಇಳುವರಿ ಬರಲಿ ಅಂತ. ಈಗ ಇನ್ನು ಕೆಲವು ರೈತರು ಸಾವಯವ ಕೃಷಿ ಮಾಡುವಂತವ್ರು ಈಗ ರಾಸಾಯನಿಕ ಗೊಬ್ಬರಗಳನ್ನ ಬಿಟ್ಟು ಈಗ ಬೇರೆ ರೀತಿಯಾಗಿ ಈಗ ಕೆರೆ ಮಣ್ಣು ಕೊಡುವಂಥದ್ದು, ಕುರಿ ಗೊಬ್ಬರ ಕೊಡುವಂಥದ್ದು, ಕೋಳಿ ಗೊಬ್ಬರ ಕೊಡುವಂಥದ್ದು, ಕೊಟ್ಟಿಗೆ ಗೊಬ್ಬರ ಕೊಡುವಂಥದ್ದು ಇದೆಲ್ಲ ಮಾಡ್ತಾರೆ. ಈಗ ಗಿಡಗಳಿಗೆ ಎಲ್ಲ ರೀತಿಯಾದಂಥ ಒಂದು ಪೋಷಕಾಂಶಗಳು ಸಿಗಲಿ, ಒಳ್ಳೆ ಇಳುವರಿ ಬರಲಿ ಅಂತ. ನಿಮ್ಮ ಒಂದು ಸಹಜ ಕೃಷಿಯಲ್ಲಿ ನಿಮ್ಮ ಅಡಿಕೆ ಬೆಳೆಗೆ ಯಾವುದೇ ರೀತಿಯಾದಂಥ ಹೊರಗಡೆಯಿಂದ ತಂದು ಯಾವ ಏನು ಕೊಡಲ್ಲ ನೀವು? ಕೊಡಲ್ಲ ಸರ್. ಅಂದರೆ ನಿಮ್ಮ ಅಡಿಕೆ ಬೆಳೆಗೆ ಎಲ್ಲ ರೀತಿಯಾದಂಥ ಪೋಷಕಾಂಶಗಳು ಯಾವ ರೀತಿ ಸಿಗುತ್ತೆ? ಎಲ್ಲ ಸಿಗುತ್ತೆ ಸರ್. ಮುಂಚೆ ಜೀವಾಮೃತ ಆಗ್ತಾ ಇದ್ವಿ, ಏನಾಗುತ್ತೆ ಅಂದ್ರೆ ಕಳೆ ಕಸ ಎಲ್ಲ ಕೊಳೆಯುತ್ತಲ್ಲ ಸರ್, ಕೊಳೆಯೋದ್ರಿಂದನೇ ಎಲ್ಲ ಸಿಗುತ್ತೆ. ಈಗ ನಾವು ಕಾಡು ಗಿಡ ಮರಕ್ಕೆ ಏನಾಗ್ತೀವಿ, ಅಲ್ಲಿ ಹಕ್ಕಿ ಪಕ್ಷಿ ಹಣ್ಣು ಗಿಡಗಳು ಎಲ್ಲ ತಿಂದು ಇಕ್ಕಿ ಆಗತ್ತೆ ಸರ್. ಈಗ ದನ ಕರ ಸಗಣಿ ಹೆಂಗ್ ಹಾಕ್ತಿವ, ಆ ಇಕ್ಕೇನು ಸಹ ಗೊಬ್ಬರನೇ ಸರ್. ಅದು ಈ ಸಗಣಿಗಿಂತನೂ ಬಹಳ ಉತ್ಕೃಷ್ಟವಾಗಿರುತ್ತೆ ಅದು ಇಕ್ಕೆ ಗೊಬ್ಬರ. ಅದರಿಂದಾಗಿ ಪ್ರಕೃತಿ ಕಾಡು ಮೇಡು ಎಲ್ಲ ಬೆಳೀತಾರದೇ ಹಿಂಗೆ ಸರ್. ಈಗ ಅಡಿಕೆ ಗಿಡ ಸುಮಾರು ವರ್ಷ ಆಯ್ತು ಆಯ್ಕೆ ಅಂತ ಹೇಳಿದ್ರ, ಅಡಿಕೆ ಬೆಳೆ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ರ ಸಹಜ ಕೃಷಿಯಲ್ಲಿ? ಬರೀ ಕಳೆ ಕಟ್ ಮಾಡ್ತೀವಿ ಸರ್. 3 ತಿಂಗಳು 4 ತಿಂಗಳಿಗೆ ಒಂದ್ಸಲ ಕಳೆ ಕಟ್ ಮಾಡ್ತೀವಿ ಸರ್. ಅದು ಹೂವಿನ ಹಂತಕ್ಕೆ ಬರುತ್ತೆ ಸರ್. ಕಳೆ ಹೂವಿನ ಹಂತಕ್ಕೆ ಬೆಳೆಯವರೆಗೂ ಬಿಡ್ತೀವಿ ಸರ್. ಸುಮ್ಮನೆ ಆಗ್ಲ ಪದೇ ಪದೇ ಕಟ್ ಮಾಡೋದ್ರಿಂದ ಉಪಯೋಗ ಅಲ್ಲ ಸರ್. ನಮಗೆ ಸಾವಯವ ಪದಾರ್ಥ ಬೇಕು, ಕಳೆ ಕಸ ಬೇಕು ಅಂತೇಳಿ ಅಲ್ಲಿ ಬೆಳೆಸಿ ಆಮೇಲೆ ಮಿಷಿನಲ್ಲಿ ಕಟ್ ಮಾಡ್ತೀವಿ ಸರ್. ಕಟ್ ಮಾಡೋದ್ರಿಂದ ಆ ಕಸ ಬಹಳ ಯಥೇಚ್ಛ ಸಿಗುತ್ತೆ ಸರ್. ಚಿಕ್ಕದಿದ್ದಂಗೆಲ್ಲ ಕಟ್ ಮಾಡಿಬಿಟ್ರೆ ಆ ಬಹಳ ಸಿಗೋದಿಲ್ಲ. ಈಗ ಕಳೆ ಗಿಡಗಳು ಅಂತಂದ್ರೆ ಏನೇನು ಬರ್ತಾವಲ್ಲಿ? ಕಾಂಗ್ರೆಸ್ ಗಿಡ, ಹುಲ್ಲು, ಜಿಗಣಿ, ಬಹಳ ನಮೂನಿ ಕಳೆ ಗಿಡಗಳು ಹುಡ್ತಾವ ಸರ್. ಕೆಲವು ಹಕ್ಕಿ ಪಕ್ಷಿಗಳು ಎಷ್ಟೋ ಕಳೆ ಇದನ್ನ ತಂದಾಗ್ತಾವ ಸರ್, ತಿಂದು ಇಕ್ಕಿ ಆಗ್ತಾವಲ್ಲ, ಅದರಿಂದಲ್ಲ ಎಷ್ಟೋ ದ್ವಿದಳ ಧಾನ್ಯ ಜಾತಿ ಕಳೆ ಗಿಡಗಳೆಲ್ಲ ಹುಟ್ಟುತ್ತಾವ ಸರ್. ಅದು ಈಗ ನಿಮ್ಮ ಅಡಿಕೆಯಲ್ಲಿ ಈಗ ಸಹಜ ಕೃಷಿ ಮಾಡ್ತಾ ಇದ್ವಿ ಅಂತ ಹೇಳಿದ್ರ, ಅಂದ್ರೆ ಈ ತರ ಕಳೆಗಳನ್ನ ಬೆಳೆಸಬದಲಿ ಬೇರೆ ಬೇರೆ ರೀತಿಯಾಗಿ ಈಗ ಬಳ್ಳಿ ಆಗಂತ ಬೆಳೆಗಳನ್ನ ಬೆಳೆಯಬಹುದು, ದ್ವಿದಳ ಧಾನ್ಯಗಳನ್ನೆಲ್ಲ ಬೆಳೆಯಬಹುದಲ್ಲ, ನಿಮ್ಗೆ ಅವಕಾಶ ಇದೆ? ಬೆಳೀತು ಸರ್. ಬಳ್ಳಿಗಳು ಎಲ್ಲ ಅವೇ ಹುಟ್ಟುತ್ತದ ಸರ್. ಅವು ನಾವು ಕಳೆ ಯಾಕೆ ಕಟ್ ಮಾಡ್ತೀವಿ ಅಂದ್ರೆ ಅಡಿಕೆ ತೆಗಿಯೋ ಟೈಮ್ನಾಗೆ ಒಂದ್ಸಲ ಬೇಡ ಎರಡ್ ಸಲ ಕಟ್ ಮಾಡ್ತೀವಿ. ನೆಕ್ಸ್ಟ್ ಬೇಸಿಗೆಯಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಟ್ಯೂಬ್ಗಳು ಚೆಕ್ ಮಾಡಿ ಸರ್, ಡ್ರಿಪ್ ಬೆಳಿತೀವಲ್ಲ ಸರ್, ಅವಾಗ ಟ್ಯೂಬ್ಗಳು ಚೆಕ್ ಮಾಡ್ಬೇಕು ಓಡಾಡಕ್ಕೆ ಅಂತೇಳಿ ಒಂದ್ಸಲ ಕಟ್ ಮಾಡ್ತೀವಿ. ವರ್ಷದಲ್ಲಿ 2 ಸಲ ಬೇಡ 3 ಟೈಮ್ ಕಟ್ ಮಾಡ್ತೀವಿ ಸರ್. ಅಷ್ಟು ಮಾಡಿದ್ರೆ ಏನು ಬೇಕಿಲ್ಲ ಸರ್. ನೀರು ಬಿಡೋದು, ಕಳೆ ಕಟ್ ಮಾಡಿ, ಇವೆರಡು ಕೆಲಸ ಮಾಡಿದ್ರೆ ಯಥೇಚ್ಛವಾಗಿ ಸಾಮಾನ್ಯವಾಗಿ ಗೊಬ್ಬರ ಹಾಕಿ ಬೆಳೀತಾರಲ್ಲ ಸರ್ ರಾಸಾಯನಿಕದಿಂದ, ಅದೇ ಇಳುವರಿ ಬರ್ತಾ ಇತ್ತು ಸರ್. ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹೋದ ವರ್ಷ 9.5 ಕ್ವಿಂಟಲ್ ಆಯ್ತು ಸರ್, ಇದು ಈ ಸಲ 15 ಕ್ವಿಂಟಲ್ ಆಗುತ್ತೆ. ಅದೇ 1.5 ಎಕರೆ ಫಸಲಿಗೆ ಬಂದಿರೋದು, ಇನ್ನೂ 1.5 ಎಕರೆ ಸಣ್ಣ ಗಿಡ ಸರ್. ಅದು ಹಿಂದೆ ಮುಂದೆ ಮಾಡಿದ್ವಿ ಸರ್. ಈಗ ನೀರಿನ ನಿರ್ವಹಣೆ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ? ಹೆಚ್ಚು ನೀರು ಬೇಕಾಗುತ್ತೋ ಏನು, ಸ್ವಲ್ಪ ಮಟ್ಟಿ ನೀರಿದ್ರು ಸಹಜ ಕೃಷಿಯಲ್ಲಿ ಅಡಿಕೆಯನ್ನ ಯಶಸ್ವಿಯಾಗಿ ಬೆಳಿಬಹುದು ಅಂತ ಹೇಳ್ತೀರಾ? ಹೌದು ಸರ್, ಕಡಿಮೆ ನೀರಲ್ಲೂ ಬೆಳಿಬಹುದು ಸರ್. ಸಹಜ ಕೃಷಿಯಲ್ಲಿ ಸಾಧ್ಯ ಯಾಕೆ ಬೆಳಿಬಹುದು ಅಂದ್ರೆ, ಈ ಕಳೆ ಗಿಡಗಳನ್ನ ಬೆಳೆಸ್ತೀವಿ, ಕಟ್ ಮಾಡ್ತೀವಿ, ಕೆಲವು ಗಿಡಗಳ ಬೇರು 1/2 ಅಡಿ ಹೋಗುತ್ತೆ, ಕೆಲವು ಗಿಡಗಳು 1 ಅಡಿ ಹೋಗುತ್ತೆ, 2 ಅಡಿ ಹೋಗುತ್ತೆ, ಕೆಲವು ಬಳ್ಳಿ ಗಿಡಗಳು ಬೇರೆ 20 ಅಡಿ ಆಳನು ಹೋಗಿರುತ್ತೆ ಸರ್ ಬೇರುಗಳು. ಅಂತ ಗಿಡಗಳನ್ನ ನಾವು ಸುಮ್ಮನೆ 5 ಅಡಿ 10 ಅಡಿ ತನಕ ಕೆಲವು ಬೇರುಗಳು ಹೋಗ್ತಾವಲ್ಲ, ನಾವು ಭೂಮಿನ ಉಳುಮೆ ಮಾಡಲ್ಲ ಸರ್. ಇದು ಬರೀ ಇದಷ್ಟೇ ಕಳೆ ಕಟ್ ಮಾಡ್ತೀವ, ಬೇರೆ ಹಂಗೆ ಉಳ್ಕೊಳತ್ತೆ ಸರ್. ಬೇರು ಸತ್ತೋಗುತ್ತ, ಆ ಬೇರು ಸತ್ತೋದ್ಮೇಲೆ ಗೆದ್ಲೆ ಹುಳು, ಎರೆ ಹುಳು ಬೇರೆ ಎಲ್ಲ ತಿಂತಾವ ಸರ್. ಅದು ಆ ತಿನ್ನೋದ್ರಿಂದ ಭೂಮಿನೇ ರಂಧ್ರ ಆಗಿರುತ್ತೆ ಸರ್. ಅಷ್ಟು ಆಳವಾಗಿ ನಾವು 1/2 ಅಡಿ ಮಾತ್ರ ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡ್ಬೋದು, ಅದಕ್ಕಿಂತ ಹೆಚ್ಚು ಮಾಡಕ್ ಬರಲ್ಲ. ಮತ್ತೆ ಸಹಜ ಕೃಷಿಯಲ್ಲಿ ಜೀರೋ ಕಲ್ಟಿವೇಶನ್ ಮಾಡೋದ್ರಿಂದನೇ ಅಷ್ಟು ಆಳವಾಗಿ ನೀರು ಹಿಂಗುತ್ತೆ ಸರ್. ಬೇರುಗಳೇ ಹೋಗಿರ್ತವೆ, ಎರೆಹುಳು 10-15 ಅಡಿ ಆಳದಿಂದನೂ ಹೋಗೋದು ಬರೋದು ಮಾಡ್ತಾ ಇರುತ್ತೆ ಸರ್. ಅದು ಈಗ ಸಾಕಷ್ಟು ಮಳೆ ಬಂದಂತ ಸಂದರ್ಭದಲ್ಲಿ ಈಗ ನಿಮ್ಮ ಒಂದು ಜಮೀನಲ್ಲಿ ನೀರು ಹರಿದ್ಕೊಂಡು ಬೇರೆ ಕಡೆ ಹೋಗುತ್ತಾ, ಏನ್ ಸಂಪೂರ್ಣ ನೀರು ಅಲ್ಲೇ ಹಿಂಗುತ್ತಾ? ಅಲ್ಲೇ ಹಿಂಗುತ್ತೆ ಸರ್. ಹೊರಗಡೆಯಿಂದ ಬರೋ ಅಂತ ನೀರಿದೆ ಸರ್ ನಮ್ ಕಡೆ, ನಮ್ಮ ಹೊಲ ದಾಟಿ ಹಳ್ಳ ಬಂದಂಗ್ ಬರುತ್ತೆ. ಅದು ಏನಾಗುತ್ತೆ, ಸ್ವಲ್ಪ ಚೆಕ್ ಡ್ಯಾಮ್ ಮಾಡಿದ್ವಿ, ಬದು ಹಾಕಿದ್ವಿ, ಚೆಕ್ ಡ್ಯಾಮ್ ಮಾಡಿದ್ವಿ, ಅದ್ರಲ್ಲಿ ನಿಂತು ಎಕ್ಸಸ್ ಆಗಿದ್ದು ಹೊರಗೆ ಹೋಗುತ್ತೆ ಸರ್. ಇನ್ ಮಿಕ್ಕಿದ್ದೆಲ್ಲ ಆ ಭೂಮಿಯಲ್ಲೇ ಹಿಂಗುತ್ತೆ ಸರ್, ಹೆಚ್ಚು ನೀರು ಹೊರಗೆ ಹೋಗಲ್ಲ ಸರ್. ಬಹಳ ಜೋರ್ ಮಳೆ ಬಂದಾಗ ಮಾತ್ರ ಎಕ್ಸಸ್ ಆಗಿದ್ದು ಹೊರಗೆ ಹೋಗುತ್ತೆ. ಈಗ ಹೋದ ಬೇಸಿಗೆಯಲ್ಲಿ ಸಾಕಷ್ಟು ಬಿಸಿಲಿನ ಒಂದು ವಾತಾವರಣ ಇತ್ತಲ್ವಾ? ಹೌದು ಸರ್. ಈಗ ಸಾಕಷ್ಟು ಕಡೆ ಈಗ ಎಲ್ಲಾ ಅಡಿಕೆ ಬೆಳೆಗಳಿಗೆ ಸಾಕಷ್ಟು ರೀತಿಯಾದಂತ ಒಂದು ರೋಗಗಳು ಬಂದವು. ಈಗ ಅರಳುವುದ್ರಂತದ್ದು, ಈಗ ನುಸಿ ಬರುವಂತದ್ದು, ಬಿಳಿ ನುಸಿ, ಕೆಂಪು ನುಸಿ ಇವೆಲ್ಲ ನಾವು ಕಂಡಿದೀವಿ ಅಲ್ವಾ? ಅಂದ್ರೆ ನಿಮ್ಮ ಬೆಳೆಯಲ್ಲಿ ಏನಾದರೂ ಈ ತರ ಸಮಸ್ಯೆಗಳು ಬಂದವ? ಏನು ಬರಲ್ಲ ಸರ್. ಸಣ್ಣ ಸಸಿ ಇದ್ದಾಗ ಕೆಂಪು ಜಿಗೆ ಅಂತ ಬರುತ್ತೆ ಸರ್ ಬಿಸಿಲಿಗೆ, ಅದು ಇದೇ ಗಂಜಳ ಹುಳಿ ಮಜ್ಜಿಗೆ ಇಂತ ಹೊಡೆದ್ರೆ ಅದೆಲ್ಲ ಹೋಗ್ಬಿಡುತ್ತೆ ಸರ್. ಅದು ಹುಳಿ ಮಜ್ಜಿಗೆ, ಸ್ವಲ್ಪ ಸುಣ್ಣ ನೀರು, ಇಲ್ಲ ಗಂಜಳ, ಇವೆ ಕೆಮಿಕಲ್ ಯಾವುದು ಬೇಕಿಲ್ಲ ಸರ್. ಅದು ಅದ್ ಬರುತ್ತೆ ಬಿಸಿಲಿನ ವಾತಾವರಣದಲ್ಲಿ ಬರುತ್ತೆ, ಅದು ಹೊಡೆದ ಕಂಟ್ರೋಲ್ ಆಗುತ್ತೆ. ಮಳೆ ಬಂದಾಗ ಅದೇ ಹೋಗುತ್ತೆ, ಆ ಬರತನಕ ಅಷ್ಟೇ ಅಂತವೇನಾದ್ರು ಹೊಡೆದ್ರು ಸಾಕು. ಈಗ ನಿಮ್ಮ ಸಹಜ ಕೃಷಿಯಲ್ಲಿ ಈಗ ಏನಾದ್ರೂ ಅಡಿಕೆಗೆ ರೋಗ ಬಂತಂದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ತಿರೋದನ್ನ? ಏನು ಮಾಡಲ್ಲ ಸರ್. ಸ್ವಲ್ಪ ಪ್ರಮಾಣದ ಏನಾದ್ರು ರೋಗ ಬಂದ್ರೆ ಅದಾಗಿ ಹೋಗುತ್ತೆ ಸರ್. ಅದು ಈ ನಮ್ಗೆ ಹೆಂಗೆ ಜ್ವರ ನೆಗಡಿ ಬಂದ್ರೆ ಇಷ್ಟು ದಿವಸ ಸ್ವಲ್ಪ ಸಹ ಇರುತ್ತೆ, ಇದ್ದೆ ಹೆಂಗೆ ಹೋಗುತ್ತೋ ಅದಕ್ಕೆ ಆ ಶಕ್ತಿ ಇರುತ್ತೆ ಸರ್. ಅದು ಬಂದು ಹೋಗುತ್ತೆ. ಅಂದ್ರೆ ಯಾವ್ದೇ ರೀತಿಯಾದಂತ ಸಿಂಪರಣೆ ಮಾಡಲ್ಲ, ಏನು ಮಾಡಲ್ಲ ಸರ್. ಹಕ್ಕಿ ಪಕ್ಷಿಗಳು, ಜೇನುನೊಣಗಳು ಇಂತವೆಲ್ಲ ಬಹಳ ಬರುತ್ತೆ ಸರ್. ಕೆಮಿಕಲ್ ಇಲ್ಲ ಇಲ್ಲ ಅಂದ್ರೆ ಎಲ್ಲ ಪಕ್ಷಿಗಳಿಗೂ ಬರ್ತವೆ. ಎಷ್ಟೋ ಬೀಜಗಳು, ಹಣ್ಣಿನ ಬೀಜಗಳು, ಕಳೆ ಬೀಜಗಳು ಎಲ್ಲ ತರದ್ದು ಅವೇ ತಂದು ಹಾಕ್ಬಿಡ್ತಾವ ಸರ್. ನಾವೇನು ಮಾಡೋದೆ ಬೇಡ, ಹಂಗ್ ಬರುತ್ತದೆ. ನಾವ್ ಇಲ್ಲೇವರೆಗೂ ಎಷ್ಟೋ ಕಳೆ ಗಿಡಗಳು ನೋಡೇ ಇರಲಿಲ್ಲ. ಅವೆಲ್ಲಿಂದ ತರ್ತಾವೇನೋ, ಆ ಹಣ್ಣಿನ ಗಿಡಗಳು ಅವೇ ಉಡ್ತವೆ. ಈ ಸೀಬೆ, ಪೇರ್ಲ, ಹತ್ತಿ ಹಣ್ಣು ಯಾವ್ಯಾವ ಎಲ್ಲಿಂದ ತಿಂತವೆ ಪಾಪ, ಎಲ್ಲೋ ತಿಂತವೆ ಎಲ್ಲೋ ಆಗ್ತವೆ. ಬೀಜನ ಪ್ರಸಾರ ಮಾಡ್ತವೆ ಸರ್ ಪಕ್ಷಿಗಳು. ಈಗ ಹಕ್ಕಿ ಪಕ್ಷಿಗಳು ನಿಮ್ ತೋಟದಲ್ಲಿ ಬಂದು ಕುಂತ್ಕೊಂಡು ಹೋದ್ರೆ ನಿಮ್ಗೆ ಎಷ್ಟೋ ಲಾಭ ಅಂತ ಹೇಳ್ತೀರಾ? ಬಹಳ ಖುಷಿಯಾಗಿ ಸಹ ಎಂತೆಂತ ಬಣ್ಣ ಬಣ್ಣದ ಪಕ್ಷಿಗಳೆಲ್ಲ ಬರ್ತವೆ. ಎಷ್ಟೋ ಕಳೆ ಬೀಜಗಳನ್ನ ತಿಂತವು. ಆಮೇಲೆ ಹಣ್ಣು ಇರ್ತವೆ ಕಳೆ, ಇದರಲ್ಲಿ ಕಾಕೆ ಹಣ್ಣು, ಏನೇನೋ ಹಣ್ಣು, ಸಣ್ಣದ ಟೊಮಟೊ ಹಣ್ಣು ಅಂತ ಬಿಡುತ್ತೆ. ಅವೆಲ್ಲ ಅವಾಗ ಊಡ್ತವೆ ಸರ್. ಇವು ತಿಂದು ಎಲ್ಲೆಲ್ಲಿ ಇಕ್ಕೆ ಆಗ್ತವೋ ಎಲ್ಲ ಕಡೆನು ಊಡ್ತವೆ ಸರ್ ಅವು. ಅಲ್ಲಿ ನಿಮಗೆ ಎರಡು ರೀತಿ ಲಾಭ. ಒಂದು ಇಕ್ಕೆ ಹಾಕಿದ್ರೆ ಗೊಬ್ಬರ ಆಗುತ್ತೆ, ಗೊಬ್ಬರ ಆಗುತ್ತೆ. ಇನ್ನೊಂದು ರೀತಿಯಾಗಿ ಅಲ್ಲಿ ಗಿಡಗಳು ಹುಟ್ಟಿ ಅಲ್ಲಿಂದಲೂ ನಿಮಗೆ ಸಾಕಷ್ಟು ತೋಟ ಕೊಳ್ಳೇದಂತ ಹೇಳ್ತೀರಾ? ನಾವು ಎಷ್ಟೋ ಬಳ್ಳಿ ಹಣ್ಣಿನ ಗಿಡಗಳು, ಕಳೆ ಜಾತಿ ಗಿಡಗಳು ನಾವು ನಮ್ಮ ತೋಟದಾಗ ಇರಲೇ ಇಲ್ಲ ಮುಂಚೆ. ಅವೇ ತಂದು ಪ್ರಸಾರ ಮಾಡಿದ್ವಿ ಸರ್. ಎಲ್ಲೋ ತಿಂದಿರ್ತಾವ ಕಾಕೆ ಹಣ್ಣು, ಸಣ್ಣ ಟೊಮಟೆ ಹಣ್ಣು, ಕಜ್ಜಿ ಹಣ್ಣು ಅಂತಿದ್ವಿ, ಟೊಮಟೆ ಹಣ್ಣು, ಆಮೇಲೆ ಕಾಡು ತೊಂಡೆಕಾಯಿ ತೊಂಡೆ ಹಣ್ಣು ಅಂತ ಇರುತ್ತೆ. ಅವೆಲ್ಲ ಬಳ್ಳಿ ಗಿಡಗಳು ಸರ್. ಅದು ಬಳ್ಳಿ ಅವನ್ ತಿಂದು ಎಲ್ಲಿ ಇಕ್ಕಿ ಹಾಕಿರ್ತಾವ ಅವೇ ನಮ್ಮ ತೋಟಗಳೆಲ್ಲ ಎಲ್ಲ ಕಡೆ ಪ್ರಸಾರ ಆಗುತ್ತೆ, ಹುಟ್ಟತಾವ ಅವೇ. ಈಗ ಇನ್ನೊಂದು ಹೇಳಿದ್ರೆ ನೀವು, ಜೇನು ನೊಣಗಳು ನಮ್ಮ ತೋಟದಲ್ಲಿ ಸಾಕಷ್ಟು ಬರುತ್ತವೆ, ನಾವು ಯಾವುದೇ ರೀತಿಯಾದಂತ ಕೆಮಿಕಲ್ ಬಳಕೆ ಮಾಡದೇ ಇದ್ದಿದ್ದರಿಂದ ಅಂತ ಹೇಳಿದ್ರೆ, ಹೌದು ಸರ್. ಈಗ ಜೇನು ಹುಳುಗಳಿಂದ ನಿಮ್ಮ ಒಂದು ಕೃಷಿಗೆ ಏನು ಲಾಭ ಅಂತ ಹೇಳಿದ್ರೆ, ಪರಾಗಸ್ಪರ್ಶ ಆಗೋದ್ರ ಆಗುತ್ತಲ್ಲ ಸರ್ ಅದರಿಂದ, ಹಂಗಾಗಿ ಇಳುವರಿ ಜಾಸ್ತಿ ಆಗುತ್ತೆ ಸರ್. ಅವು ಬರೋದ್ರಿಂದ ಹಳ್ಳು ಉದುರೋದು, ಆಮೇಲೆ ಪಿಟ್ ಬರ್ಕ ಕೆಲವಿಂದ ಅದರಿಂದ ಕೆಲವು ರೋಗಗಳು ಕಂಟ್ರೋಲ್ ಆಗುತ್ತೆ. ಮತ್ತೆ ಎಲ್ಲ ಒಂದ್ ಕಡೆ ನೀವು ಜೇನು ಸಾಕಾಣಿಕೆ ಮಾಡಬಹುದಲ್ಲ? ಅದು ಮಾಡಬಹುದು ಸರ್. ಒಂದೊಂದೇ ಒಂದೊಂದೇ ಅಳವಡಿಸ್ಕಂತದೆ ಸರ್ ಈಗ. ಅಂದ್ರೆ ಮುಂದಿನ ದಿನಗಳಲ್ಲಿ ಜೇನು ಸಾಕಾಣಿಕೆ ಮಾಡಬೇಕಂತ ಒಂದು ಯೋಜನೆ ಇದೆ? ಯೋಜನೆ ಐತೆ ಸರ್. ಈಗ ಸಾಮಾನ್ಯವಾಗಿ ಈ ಅಡಿಕೆ ಬೆಳೆಗೆ ಅರಳುವುದರಂತದ್ನ ನಾವು ಸಾಕಷ್ಟು ನೋಡಿದ್ವಿ ಅಲ್ವಾ? ಹೌದು ಸರ್. ಇಂಥ ಸಂದರ್ಭದಲ್ಲಿ ಲಘು ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ಏನು ಬೇಕಾಗಲ್ಲ ಸರ್, ಅದು ಅದರಲ್ಲೇ ಭೂಮಿಯಲ್ಲೇ ಎಲ್ಲ ತಯಾರಾಗುತ್ತೆ. ಲಘು ಪೋಷಕಾಂಶ ಎಲ್ಲ ಹೇಳ್ತಾರಷ್ಟೇ, ಏನು ಬೇಕಿಲ್ಲ. ಸಹಜ ಕೃಷಿಯಲ್ಲಿ ಅದನ್ನೆಲ್ಲ ನೋಡಿದ್ರೆ. ಹೌದೌದು. ನಾವು ತೋಟ ಸುತ್ತ ಮುಂಚೆ ಎಲ್ಲ ಬೇಲಿ, ಜೀವಂತ ಬೇಲಿ ಅಂತ ಇತ್ತು, ಮಾಡ್ಕೊಳ್ತಿದ್ವಿ ಸರ್. ಅದು ಆ ಬೇಲಿಯಲ್ಲಿ ಒಂದ್ ನಮೂನಿ ಇರ್ತಾರಲ್ಲ, ನಾವ್ ಯಾವ್ದೋ ಒಂದ್ ಕಳ್ಳಿ, ಯಾವ್ದೋ ಒಂದ್ ಮುಳ್ಳಿನ ಗಿಡ ಏನೋ ನೆಟ್ ಬಿಡ್ತಿದ್ವಿ. ಅದ್ರ ಜೊತೆಗೆ ಬೇರೆ ಬೇರೆ ಗಿಡಗಳೆಲ್ಲ ಪಕ್ಷಿಗಳಿಂದನೇ ಹುಟ್ಟೋದು ಸರ್. ಅದು ಪರಕೆ, ಇದು ಹಣ್ಣು ತಿಂದು ಹಾಕಿದ್ರೆ ಆ ಪರಕೆ ಗಿಡ ಹುಟ್ಟೋದು ಮುಳ್ಳಿಂದ. ಅದು ಅಲ್ಲಿ ಜೀವಂತ ಬೇಲಿ, ಜೀವಂತ ಬೇಲಿ ಆಗದು. ಹಕ್ಕಿ ಪಕ್ಷಿಗಳಿಗೆ ಏನ್ ಬೇಕೋ ಕೆಲವೆಲ್ಲ ಅವೇ ಸೃಷ್ಟಿ ಮಾಡ್ಬಿಡವ್ ಸರ್. ಅದು ಈಗೆಲ್ಲ ಆತರ ಜೀವಂತ ಬೇಲಿಯನ್ನೆಲ್ಲ ನಶಿಸಿದ್ರೆ ಅನುಕೂಲ ಇಲ್ಲ ಅಂತ ಹೇಳಿ? ಅನುಕೂಲ ಇಲ್ಲ ಸರ್. ಅದು ಜೀವಂತ ಬೇಲಿ ಇದ್ರೇನೆ ಆ ಪಕ್ಷಿಗಳಿಗೆ ವಾಸ ಮಾಡಕ್ಕೆ ಅನುಕೂಲ ಆಗುತ್ತೆ. ಈಗ ಅಡಿಕೆ ಅಂತಂದ್ರೆ ಯಾವ ರೀತಿ ಮಾರಾಟ ಮಾಡ್ತೀರಾ ನೀವು? ಇಲ್ಲ, ಒಣ ಅಡಿಕೆ ಅಂತ ಕೊಡ್ತೀವಿ ಸರ್. ನಮ್ ಕಡೆ ಲೇಬರ್ ತೊಂದ್ರೆ, ಹಂಗಾಗಿ ನಾವೇ ಕೆಡವಿ ಬೇಯಿಸಿ ಒಣಗಿಸಿ ಮಾಡಕ್ಕೆ ಆಗ್ತಾ ಇಲ್ಲ ಅಂತೇಳಿ ತೂಕದ ಕಾಯಿ ಅಂತ ಕೊಡ್ತೀವಿ. ಒಂದ್ ಕ್ವಿಂಟಲ್ ಹಸಿ ಕಾಯಿಗೆ 14 kg ಒಣಡಿಕೆ ಕೊಡ್ತಾರೆ ಸರ್. ಅವ್ರು ಕೆಡಿಕೆ ಅಂತ ತಗೊಂಡೋಗ್ತಾರೆ, ಅವರೇ ಎಲ್ಲ ಬೇಸದ ಒಣಸದೆಲ್ಲ ಮಾಡಿ ನಮ್ಗೆ ಒಣ ಅಡಿಕೆ ಅಷ್ಟು ಕೊಡ್ತಾರೆ ಸರ್. ಈಗ ನೀವೇ ಸ್ವತಃ ಬೇಯಿಸಿ ಮಾರಾಟ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ಸಿಗುತ್ತೆ ಸರ್. ಅದೇ ಲೇಬರ್ ತೊಂದ್ರೆ ಸರ್, ಲೇಬರ್ ಸಿಗಲ್ಲ ಅಂತೇಳಿ ಹಂಗ ಮಾಡ್ತೀವಿ ಸರ್. ಯಾಕಂದ್ರೆ ನೀವು ಸಹಜ ಕೃಷಿಯಲ್ಲಿ ಅಡಿಕೆ ಬೆಳೆ ಬೆಳೀತಾ ಇದ್ರಿ. ಹೌದೌದು ಸರ್. ಅಂದ್ರೆ ಒಳ್ಳೆಯ ಒಂದು ಗುಣಮಟ್ಟದ ಅಡಿಕೆಯನ್ನ ನೀವು ತಗೊಳ್ಬಹುದಲ್ವಾ? ತಗೋಬಹುದು. ಹೌದು ಸರ್. ಎಲ್ಲದಕ್ಕೂ ಈ ಲೇಬರ್ ತೊಂದ್ರೆ ಸರ್. ಅವ್ರ ಏನ್ ಮಾಡ್ತಾರೆ ಹಳ್ಳಿಗಳಾಗೆ ಈ ಕಾಂಟ್ರಾಕ್ಟ್ ಕೇಣಿ ಅಂತ ಮಾಡ್ತಾರ ಸರ್. ಕೇಣಿ ಮಾಡಿರ್ತಾರಲ್ಲ, ಅವ್ರ ಜೊತೆಗೆ ವರ್ಷದಿಂದ ವರ್ಷ ಎಲ್ಲ ಕೆಲಸ ಸಿಗುತ್ತೆ ಅವ್ರಿಗೆ. ಒಂದ್ ಸೀಸನ್ 6-7 ತಿಂಗಳ ತನಕ ಅವ್ರಿಗೆ ಕೆಲಸ ಒಂದೇ ಕಡೆ ಸಿಗುತ್ತೆ. ಹಂಗಾಗಿ ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡ್ಕೊಂಡಿರ್ತಾರೆ ಸರ್. ನಮಗೆ ಪ್ರವೀಟ ಮಾಡೋರಿಗೆಲ್ಲ ಕೂಲರ್ ಸಿಗಲ್ಲ ಸರ್. ಕೊನೆಕಾರರು, ಕೆಡವರು, ಅಡ್ಕರು ಎಲ್ಲ ಸಿಗಲ್ಲ ಸರ್. ಹಂಗಾಗಿ ಬಹಳ ಜನ ಏನ್ ಮಾಡ್ತಾರೆ, ಈ ತರ ತೂಕದ ಕಾಯಿ, ಒಣಡಿಕೆ ಹಿಂಗೆ ಕೊಡ್ತಾರೆ ಸರ್. ಅಂದ್ರೆ 1 ಕ್ವಿಂಟಲ್ ಕಾಯಿ, ಹಸಿಕಾಯಿ ಕೊಟ್ರೆ ಎಷ್ಟು ಕೆಜಿ ನಿಮಗೆ ಒಣಡಿಕೆ ಕೊಡ್ತಾರೆ? 14 kg ಕೊಡ್ತಾರೆ ಸರ್. ಅವ್ರಿಗೆ ಮತ್ತೆ 3-4 kg ಲಾಭ ಸಿಗುತ್ತೆ ಸರ್ ಅದರಲ್ಲಿ. ಅವ್ರಿಗೆ ಖರ್ಚು ವೆಚ್ಚ ಎಲ್ಲ, 1 ಕ್ವಿಂಟಲ್ಗೆ 4 kg ಅಡಿಕೆ ಸಿಗುತ್ತೆ ಅವ್ರಿಗೆ. ಕೆಲವು ತೋಟಗಳಿಗೆ 18 kg ಬರ್ಬೋದು ಇಳುವರಿ, ಕೆಲವು ತೋಟದಾಗೆ 15 kg ಬರ್ಬೋದು ಹಿಂಗೆ. ಈಗ ನೀವು 1 ಕ್ವಿಂಟಲ್ ಹಸಿಕಾಯಿ ಕೊಟ್ಟಿರ್ತೀರಿ ಒಣ ಅಡಿಕೆ ಕೊಡಂತ ರೈತರಿಗೆ. ಈಗ ನಿಮ್ಮ ಅಡಿಕೆಯಿಂದ ಬಂದಿರತಕ್ಕಂತ ಅಡಿಕೆನೇ ಕೊಡ್ತಾರ ಏನು ಬೇರೆ ಕೊಡ್ತಾರ? ಇಲ್ಲ, ಬೇರೆ ಕೊಡ್ತಾರ ಸರ್. ಅವ್ರೆಲ್ಲ ಮಿಕ್ಸ್ ಹಾಕಿರ್ತಾರೆ, ಸುಮ್ನೆ ಒಣಗಿಸಿ ಎಲ್ಲ ರಾಶಿ ಹಾಕ್ಬಿಡ್ತಾರ. ನಾವ್ ಯಾವ್ದು ಒಟ್ಟು ಅಡಿಕೆ ಕೇಳ್ತೀವಿ ಅಡಿಕೆ ಕೊಡ್ತಾರೆ ನಮಗೆ ಬರಬೇಕಾದಂತ ತೂಕ ಮಾಡಿ. ಇಲ್ಲ ಬೇಡ ಅಂದ್ರೆ ಏನ್ ರೇಟ್ ಇರುತ್ತೆ ನಾವಾಗೂ ತಂದು ಮಾರಾಟ ಮಾಡೋದೆ. ಇಲ್ಲ ಅವ್ರ ಹತ್ರ ಆದ್ರೂ ಮಾರಾಟ ಏನ್ ರೇಟ್ ಇರುತ್ತೆ ಆ ಬೆಲೆಗೆ ಪಟ್ಟಿ ಮಾಡ್ಕೊಡಪ್ಪ ಅಂದ್ರೆ ಹಂಗು ಮಾಡ್ತಾರ ಅವ್ರು. ಈಗ ನೀವು ಸಹಜ ಕೃಷಿಯಲ್ಲಿ ಒಳ್ಳೆಯ ಗುಣಮಟ್ಟದ ಅಡಿಕೆ ಬೆಳೆದಿರ್ತೀರಪ್ಪ, ಈಗ ಮಾರ್ಕೆಟ್ನಲ್ಲಿ ನೀವು ಮಾರಾಟ ಮಾಡ್ಬೇಕಂತಂದ್ರೆ ಗುಣಮಟ್ಟದ ಮೇಲೆ ರೇಟ್ ನಿಗದಿ ಆಗುತ್ತಲ್ಲ? ಹೌದೌದು. ಮತ್ತೆ ನಿಮಗೆ ಲಾಸ್ ಆಗಲ್ವಾ? ಅದಕ್ಕೆ ಇನ್ನು ಮಾರ್ಕೆಟ್ ಇಲ್ಲಲ್ಲ ಸರ್, ಅದು ತಿನ್ನ ಆಹಾರ ಅಲ್ಲ. ಇವಕ್ಕೆಲ್ಲ ಬೇಕಾದ್ರೆ ಅದು ಆ ಥರ ತರಕಾರಿಗಳು ಹಣ್ಣುಗಳು ಇವನ್ ಮಾಡ್ಬೋದು ಸರ್. ಅಡಿಕೆಗಿನ್ನೂ ಆ ಥರ ಮಾಡಿಲ್ಲ, ಎಲ್ಲೂ ಬಂದಿಲ್ಲ, ಬಂದ್ರೆ ಆ ಥರ ಮಾಡ್ತೀವಿ ಸರ್. ಅಲ್ಲ, ನೀವು ಹೆಚ್ಚು ಕಾಲ ಇಟ್ಕೋಬೇಕು ಅಂತಂದ್ರೆ ಗುಣಮಟ್ಟದ ಅಡಿಕೆ ಮನೆಯಲ್ಲಿ ಸ್ಟಾಕ್ ಮಾಡಬಹುದಲ್ವಾ? ಹೌದು, ಬಾಳಿಕೆ ಬರುತ್ತೆ. ಅದೇ ಮಾರಾಟಕ್ಕೆ ಈ ತರ ತೊಂದರೆ ಇರೋದ್ರಿಂದ ಎಲ್ಲಿ ಅದನ್ನ ಇಲ್ಲೆಲ್ಲ ಕೇಳೋರು, ಅದ್ ನಾವು ತಾಂಡ ಏನ್ ಬಿಡೋಣಪ್ಪ, ನಾವು ತರೋದೇ ಮಾರದೆ, ಅದ್ ನಿಟ್ಕೊಂಡು ನಾವೇನು ಹಣ್ಣು ತಿನ್ನರಿ ಕೂಡ ಕೊಡ್ತೀವಿ ಅಂತಾರವ್ರು. ಹಂಗಾಗಿ ಹಣ್ಣು ತರಕಾರಿಗಳು ಅದಾವಲ್ಲ ಸರ್, ಅವೆಲ್ಲ ಮಾಡ್ಬೋದು. ಆರ್ಗಾನಿಕ್ ಬೆಳೆದದ್ದು ಅಂದ್ರೆ ಜನನೇ ಗ್ರಾಹಕರೇ ಬರ್ತಾರೆ ಸರ್. ಈಗ ಬಾಳೆ ಅಂತಂದ್ರೆ ಎಷ್ಟು ಎಕರೆ ಹಾಕಿದ್ರಿ? ಬಾಳೆ ಅಂದ್ರೆ ದೂರ ದೂರ ಹಾಕಿದ್ ಸರ್, ಅಂತ ಅಡಿಕೆಯಲ್ಲಿ ಒಂದೂವರೆ ಎಕರೆಯಲ್ಲಿ. ದೂರ ದೂರ ಅಂತಂದ್ರೆ ಎಷ್ಟು ದಾಯ ಮಾಡಿ ಹಾಕಿದ್ರ? ಮುಂಚೆ ಎಲ್ಲ 8 ಅಡಿ 8 ಅಡಿ ದಾಯಕ್ಕೆ ಅಡಿಕೆ ಹೆಂಗ ಆಗ್ತಾ ಇದ್ವು ಅದೇ ತರ ಆಗ್ತಾ ಇದ್ವಿ ಸರ್. ಅದು ನಮ್ಮ ಅನುಭವದಲ್ಲಿ ಅದು ಮಾಡ್ತಾ ಮಾಡ್ದಾ ಅದು ಬಾಳ ಬೆಳೀತಲ್ಲ, ಮರಿ ಕಂದುಗಳು ಬಾಳ ಬರ್ತದೆ ಸರ್. ಅವನೇನ್ ಮಾಡ್ತಿದ್ವಿ, ಇವು ಇಳುವರಿ ಬರಲ್ಲ ಅಂತ ಅವನ್ ಕೊಯ್ದಾಕ್ ಬಿಡ್ತಿದ್ವಿ. ಅದ್ ಕೊಯ್ದಾಗ 1 ವರ್ಷ 2 ವರ್ಷಕ್ಕೆ ಅದು ರೋಗ ಬಿದ್ದು ಬಾಳೆಕ್ಕೆ ಹಾಳಾಗ್ಬಿಡತ್ ಸರ್. ಅದಕ್ಕೆ ಅಂತರ ಜಾಸ್ತಿ ಮಾಡಿದ್ವಿ, ಅದು 1 ಗುಣಿ ಬಿಟ್ಟು ಗುಣಿ ಮಾಡ್ಕೊಂಡು 16 ಅಡಿಗೊಂದು ಮಾಡಿದ್ವಿ. ಅವಾಗ ಇನ್ನೂ ಚೆನ್ನಾಗಿ ಬಂತು ಸರ್ ಇಳುವರಿ. ಈಗ ದೊಡ್ಡ ಅಡಿಕೆ ಗಿಡದಲ್ಲೂ ಫಸಲು 13 ವರ್ಷದ ಗಿಡ ಅಡಿಕೆ ತೋಟದಲ್ಲೂ 20 ಅಡಿಗೊಂದು ಬಾಳೆ ಹಾಕಿದ್ವಿ ಸರ್. ಆ ಬಾಳೆ ಹಾಕಿ ಕಂದು ಕೊಯ್ದಂಗೆ ಹಂಗೆ ಬಿಡುತ್ತೆ, ನ್ಯಾಚುರಲ್ ಸುಮ್ ಬಿಡ್ತಾನೆ ಇರುತ್ತೆ ಸರ್. ಅದು 25 ವರ್ಷದ ತನಕ ಬಿಡುತ್ತೆ. ಅಂದ್ರೆ ಕಂದುಗಳೆಲ್ಲ ಕಟ್ ಮಾಡಲ್ಲ? ಏನು ಕಟ್ ಮಾಡಲ್ಲ ಸರ್. ಒಂದಾದ್ಮೇಲೆ ಒಂದು, ಒಂದ್ರ ಪಕ್ಕ ಒಂದು, 2-3 ತಿಂಗಳ ಹಿಂದೆ ಮುಂದೆ ಸುಮ್ ಗೊನೆ ಬರುತ್ತೆ ಸರ್. ಅದು ಇಳುವರಿ ಬರುತ್ತೆ 4-5 ತಿಂಗಳು ಬರುತ್ತೆ ಸರ್. ಸ್ವಲ್ಪ ಕಮ್ಮಿ ಬಂದ್ರು ನ್ಯಾಚುರಲ್ ಬರುತ್ತೆ, ಏನು ರೋಗ ಇರಲ್ಲ, ರೋಗ ಬೀಳಲ್ಲ ಸರ್. ಕೊಯ್ಯೋದ್ರಿಂದ ಅದು ನಂಚಾಗುತ್ತೆ ಸರ್. ಕಂದು ಕೊಯ್ತೀವಲ್ಲ ಅದಕ್ಕೆ ಮಳೆ ನೀರು ಬಂದ್ರೆ ಅದು ಕೆಟ್ಟೋಗುತ್ತೆ ಸರ್. ಕಂದು ಕೆಟ್ಟು ಮತ್ತೆ ಬೇರೆ ಗಿಡಕ್ಕೂ ರೋಗ ಬರುತ್ತೆ. ಆಮೇಲೆ ಬೇರೆ ಯಾವ ಕೀಟಗಳು ಅದು ಮೊಟ್ಟೆ ಇಡ್ತವೆ ಕೊಯ್ಯೋದ್ರಿಂದ, ಹಂಗಾಗಿ ಅದಕ್ಕೆ ರೋಗ ಬಿದ್ದು ಹುಳ ಬೀಳುತ್ತೆ. ಈಗ ಅಡಿಕೆ ಗಿಡ 4-5 ವರ್ಷ ಆಯ್ತು ಅಂದ್ರೆ ಅದ್ರಲ್ಲಿ ಏನು ಬೆಳೆಯಕ್ಕಾಗಲ್ಲ ಅಂತಾರೆ, ಅಂದ್ರೆ ನೀವು ಯಶಸ್ವಿಯಾಗಿ ಯಾವ ರೀತಿ ಬೆಳೆದ್ರಾ ಈ ಬಾಳೆ ಬೆಳೆಯನ್ನ? ನಾವು 4 ಗಿಡದ ಮಧ್ಯೆ ಬರೀ 4-5 ವರ್ಷ ಅಲ್ಲ ಸರ್, 20 ವರ್ಷದ ತೋಟ ಆದ್ರೂ ಬಾಳೆ ಬೇರೆ ಬೇರೆ ಬೆಳೆ ಬೆಳಿಬಹುದು ಸರ್. ಹೆಂಗಂದ್ರೆ 20 ಅಡಿಗೊಂದು ಬಾಳೆ ಹಾಕ್ಬೇಕು ಸರ್, ಅದು ದೂರ ದೂರ ಅಷ್ಟು ಗಾಳಿ ಬೆಳಕು ಸಿಗ್ಬೇಕು. ಅದಕ್ಕೆ ನಾವು 2 ಕೈ ಚಾಚಿದ್ರೆ ಒಂದು ಬಾಳೆ ಗಿಡದ ಎಲೆ ಇನ್ನೊಂದು ಬಾಳೆ ಗಿಡದ ಎಲೆ ಯಾವುದು ಟಚ್ ಆಗ್ಬಾರ್ದು ನಮ್ಗೆ, ಅಷ್ಟು ವಿಶಾಲವಾದ ಜಾಗ ಇರ್ಬೇಕು ಅದಕ್ಕೆ. ಹಂಗಿದ್ದಾಗ ಅದಕ್ಕೆ ಯಾವ್ದು ಗಾಳಿ ಬೆಳಕು ಸಾಕಷ್ಟು ಇರೋದ್ರಿಂದ ರೋಗ ಬರಲ್ಲ. ಮತ್ ಮಧ್ಯೆ ಒಂದ್ ದೊಡ್ಡದು ಜಿಗ್ ಜಾಗ್ ಟೈಪ್ ಬೆಳೆಗಳನ್ನ ಹಾಕ್ಬೇಕು ಸರ್. ಅದು ಏನ್ ಬೆಳಿತೀರ? ಈಗ ಬಾಳೆ ಹಾಕಿದ್ವಿ 20 ಅಡಿಗೊಂದು, ಅದ್ರ ನಡುವೆ ಒಂದು ಮತ್ತೆ ಶುಂಠಿ ಅರಿಶಿನ ಹಾಕಿದ್ವಿ ಸರ್ ಇನ್ನು. ಆಮೇಲೆ ಬೇರೆ ಏನು ಏಲಕ್ಕಿ ಇವು ಹಾಕ್ಬೇಕು ಅಂತ ಬಿಟ್ಕೊಂಡಿದ್ವಿ ಸರ್ ಇನ್ನು ಜಾಗ. ನೀವು ಅಡಿಕೆ ಒಳಗಡೆ ಯಾವ್ದು ಉಳುಮೆ ಮಾಡಲ್ಲ? ಏನು ಮಾಡಲ್ಲ. ಮತ್ತೆ ಶುಂಠಿ ಬೆಳೆಯಕ್ಕೆ ಯಾಕೆ ಸಾಧ್ಯ ಆಗುತ್ತೆ? ಶುಂಠಿ ಅದೇ ಗಿಡ ಅಲ್ಲ ಸರ್, ಅದು ನಾಟಿ ಮಾಡ್ಬೇಕಾದ್ರೆ ಕಳೆ ಎಲ್ಲ ಕಟ್ ಮಾಡಿರ್ತೀವಿ, ಆ ಬೀಜ ನಾಟಿ ಮಾಡ್ತೀವಿ, ಅದು ಚಿಗುರೊಡೆಯುತ್ತಲ್ಲ, ಒಂದ್ಸಲ 2 ಸಲ ನಾವು ಗುಣಿಗಳಿಂದ ಕಳೆನ ಕೀಳ್ತೀವಿ, ಕಿತ್ತು ಇದು ಮಾಡ್ತೀವ. ಮಧ್ಯೆ ಖಾಲಿ ಜಾಗ ಇರುತ್ತಲ್ಲ ಸರ್, ಬರೀ ಮಿಷಿನಲ್ಲಿ ಕಟ್ ಮಾಡ್ತೀವಿ ಅಷ್ಟೇ. ಅಂದ್ರೆ ದಾಯಕ ಆಗ್ತದೆ ದಾಯಕ ಆಗ್ತೀವಿ. ಎಷ್ಟು ಬೆಳೆದ್ರೆ ನೀವು ಶುಂಠಿ? ಇನ್ನು ಈ ವರ್ಷ ಅದನ್ನ ಮಾಡಿದ್ವಿ ಸರ್, ಒಂದು ಕೆಜಿ ಗೆಡ್ಡೆ ತಂದು ಅದನ್ನ ಈ ವರ್ಷ ಹಾಕಿದ್ವಿ. ಇನ್ನು ಮುಂಚೆ ಎಲ್ಲ 1-2-3 ಇನ್ನ ಹಾಕ್ತಿದ್ವಿ ಅಷ್ಟೇ, ಮನೆಗೆ ಆಗ್ತಾ ಇತ್ತು. ಅದನ್ನೇ ಡೆವಲಪ್ ಮಾಡಿ ಮಾರಾಟಕ್ಕೂ ಬೆಳೆಯಂಗ್, ಕೆಲವೊಂದು ಯಾವ್ಯಾವ ಮಾರಾಟಕ್ಕೆ ಬರುತ್ತ ಸಾಧ್ಯ ಆಗತ್ತ ಅಷ್ಟು ಮಾಡ್ತೀವಿ ಸರ್. ಈಗ ಬಾಳೆಯಲ್ಲಿ ನಿಮ್ಗೆ ಎಷ್ಟು ಲಾಭ ಬಂತು? ಬಾಳೆಯಲ್ಲಿ ಮೊದಲು 1 ವರ್ಷ 1.5 ಲಕ್ಷ ಬಂದಿತ್ತು ಸರ್. ಆಮೇಲೆ 2ನೇ ಬೆಳೆ ಆದ್ವರು 90,000 ಆಯ್ತು. ಅವಾಗ ಅಂದ್ರೆ 10 ಹತ್ರ ಹಾಕ್ಬಿಟ್ಟಿದ್ ಸರ್, 1-2-3 ವರ್ಷಕ್ಕೆ ತೆಗೆದ್ಬಿಟ್ವಿ. ಅದಾಗಿ 1-2 ವರ್ಷ ಬಿಟ್ಟು ಮತ್ತೆ ಈ ಮೆಥಡ್ ಸಾವಯವ ಮೆಥಡ್ ಅಲ್ಲಿ ಹಾಕಿದೀವಿ ಸರ್. ಈಗೆಲ್ಲ ಎಷ್ಟು ಲಾಭ ಬರುತ್ತೆ ವರ್ಷದಲ್ಲಿ? 1-5 ಸಾವಿರ ಆಗಿತ್ತು ಸರ್, ಇದು ಅಷ್ಟು ಗೊನೆ ಬಂದಿಲ್ಲ ಸರ್. ಅದು ಹಿಂದೆ ಮುಂದೆ ಬರುತ್ತೆ, ಅದು ಒಂದೇ ಸಲ ಬರ ಬೆಳೆ ಅಲ್ಲ ಅದು. ಸಹಜ ಕೃಷಿಯಲ್ಲಿ ಬಾಳೆ ಬೆಳೀತಾ ಇದ್ರಲ್ಲ, ಹಣ್ಣಿನ ಗುಣಮಟ್ಟ ಯಾವ ರೀತಿ ಇದೆ? ಬಹಳ ಚೆನ್ನಾಗಿರುತ್ತೆ ಸರ್, ಯಾವ್ದು ರೋಗ ಇರಲ್ಲ, ಚುಕ್ಕಿ ಇರಲ್ಲ. ಅದನ್ನ ನೋಡಿ ನಮಗೆ ಬೇರೆಕ್ಕೆಲ್ಲ 10-20 ರೂಪಾಯಿ ರೇಟ್ ಜಾಸ್ತಿ ಕೊಡ್ತಾರೆ ಸರ್ ಮಾರ್ಕೆಟ್ ಅಲ್ಲಿ. ಹಾಗೆ ಮಂಡಿಯಲ್ಲಿ ತಾಂತಾರಲ್ಲ ಅವರು, ರೇಟ್ ಜಾಸ್ತಿ ಕೊಡ್ತಾರೆ, ಗೊನೆನು ಸೈಜ್ ಬರುತ್ತೆ. ಈಗ ನೈಸರ್ಗಿಕವಾಗಿ ನೀವೇ ಯಾಕೆ ಹಣ್ಣು ಮಾಡಿ ಮಾರಾಟ ಮಾಡಬಾರ್ದು? ಅಲ್ಲ, ಮನೆಯಲ್ಲೇ ಒತ್ತೆ ಹಾಕಿದ್ರೆ ಹಣ್ಣು ಆಗ್ತಾವ? ಹಣ್ಣು ಆಗುತ್ತೆ, ಡ್ರಮ್ ಅಲ್ಲೆಲ್ಲ ಇಡ್ಬೋದು ಸರ್, ಅದು ಮಾಡ್ಬೋದು. ಈಗ ದುರ್ಗ ಐತಲ್ಲ, ಹಿಂಗಿದ್ರೆ ನಾವೇ ಸ್ವತಃ ಮಾರಾಟ ಮಾಡ್ಬೋದು ಸರ್. 10 ಅಂಗಡಿ 20 ಅಂಗಡಿ ಇದನ್ನ ಮಾಡ್ಕೊಂಡ್ಬಿಟ್ರೆ, ಪರ್ಮನೆಂಟ್ ಮಾಡ್ಕೊಂಡ್ಬಿಟ್ರೆ ನಾವೇ ಹಣ್ಣು ಮಾಡಿ ಅವ್ರಿಗೆ ಕೊಡ್ಬೋದು ಡೈರೆಕ್ಟ್ ಆಗಿ ಮಂಡಿಗೆ ಹೋಗ್ದಂಗೆ. ಅಂದ್ರೆ ಒಳ್ಳೆಯ ಗುಣಮಟ್ಟದ ಬಾಳೆಹಣ್ಣನ್ನ ನೀವು ಬಳಸ್ತೀರ? ನೀವು ಬಳಸ್ತೀರ? ಹೌದು ಸರ್. ಯಾಕಂದ್ರೆ ಯಾವ್ದೇ ರೀತಿಯಾದಂತ ಗೊಬ್ಬರ ಕೊಡಲ್ಲ, ರಾಸಾಯನಿಕ ಔಷಧಿಗಳನ್ನ ಕೊಡಲ್ಲ. ಕರಿ ರಸಬಾಳೆ ಹಣ್ಣು ಅಂತ ಬೆಳೀತಾ ಇದ್ವಿ ಸರ್, ಅದೊಂದು 50 ಗುಣಿ ಮಾಡಿದ್ವಿ. ಅದು ಕಂದು ಸಿಗ್ಲಿಲ್ಲ ಮುಂಚೆ, ನಾವು ಎಲ್ಲ ತಂದು ಒಂದು ಮೂರ್ ಗೆಡ್ಡೆ ತಂದು ಅದರಿಂದ ಅಭಿವೃದ್ಧಿ ಮಾಡಿ ಕೆಲವರಿಗೆಲ್ಲ ಗೆಡ್ಡೆ ಕೊಟ್ವಿ, ನಾವು ಬೆಳಿತೇವೆ ಸರ್. ಅದು ಯಾವಾಗ್ಲೂ ಬರೀ ಇದು 50 ರೂಪಾಯಿ ಇದ್ರೆ ಅದು 150 ರೂಪಾಯಿ ಕೆಜಿ ಸರ್. ಅದು ಹಣ್ಣು ಕರಿ ರಸಬಾಳೆ ಹಣ್ಣು ಅಂತ, ಅದು ಮೆಡಿಸಿನ್ ಗುಣನು ಇರುತ್ತೆ ಸರ್, ಅದಕ್ಕೆ ಎಷ್ಟೋ ಕಾಯಿಲೆಗಳಿಗೆ ಒಳ್ಳೇದು ಸರ್. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬೋದಲ್ಲ ಹಂಗಾದ್ರೆ? ಅದೇ ಕಂದುಗಳನ್ನ ವೃದ್ಧಿ ಮಾಡ್ತದೆ ಸರ್, ಒಂದು ವರ್ಷಕ್ಕೆ ಒಂದರಲ್ಲಿ 8-10 ಕಂದು ಬರುತ್ತೆ ಸರ್, ಅದು ಮರಿ ಕಂದು. ಅದನ್ನ ತೆಗೆದು ಮಾಡ್ತದೆ, ಹೊಸದಾಗಿ ದೊಡ್ಡ ಪ್ರಮಾಣದಲ್ಲಿ ಸಿಗಲ್ಲ ಸರ್ ಅದ್ ಕಂದು. ಅದಕ್ಕೆ ರೋಗ ಜಾಸ್ತಿ ಅಂತೆಲ್ಲ ಹೇಳಿ ರೈತರು ಅದನ್ನ ಬೆಳೆಯೋದು ಅಲಕ್ಷ್ಯ ಮಾಡಿದ್ರು. ನಾವು ಇಲ್ಲ, ರೋಗ ಇಲ್ದಂಗೆ ಬೆಳೆಯೋದು, ಬೆಳೆಯೋದು ಗೊತ್ತಿಲ್ಲದಕ್ಕೆ ರೋಗ ಬಂದಿರೋದು ಅಷ್ಟೇ. ನಾವು ಅದ ಏರಿಯಲ್ಲಿ ಯಾವುದೇ ಬೆಳೆ ಆಗ್ಲಿ ಅದ ಬಾಳೆನ ದೂರ ದೂರಕ್ಕೆ ಹಾಕ್ಬೇಕು, ದೂರ ದೂರಕ್ಕೆ ಹಾಕಿ ಕಂದು ಕೊಯ್ಯಬಾರ್ದು, ಉಳುಮೆ ಮಾಡಬಾರ್ದು, ಕೆಮಿಕಲ್ ಹಾಕ್ಬಾರ್ದು. ಆ ತರ ಇದ್ರೆ ನ್ಯಾಚುರಲ್ ಆಗಿ ಬೆಳೀತದೆ, ಅದೆಲ್ಲ ಹಿಂದೆಲ್ಲ ಬೆಳೆದ್ರದೇ ಅದು. ಈಗಲೂ ನಮ್ಮ ಕಸಿನ್ ತೋಟ ಸರ್, ನಮ್ಮ ಅವ್ರ ತೋಟದಾಗೆ ಒಂದ್ 4 ಗುಣಿ ಬಾಳೆ ಐತೆ ಸರ್, ಅದು 22 ವರ್ಷದಿಂದನೂ ಐತೆ. ಅದು ನಾವು ಹೋದಾಗ ಯಾವಾಗ್ಲೂ ಹೋದಾಗ ಗಮನಿಸ್ತಾ ಇದ್ವಿ. ಅವ್ರು ದಿನ ನೋಡ್ತಾರೆ, ಅವ್ರಿಗೆ ಏನ್ ನೋಡ್ತಾರೆ ಇದರಿಂದ ಏನ್ ಗೊತ್ತಾಗತ್ತೆ ನಿನಗೆ ಅಂತ ಅವ್ರೇನು ಹೇಳಲೇ ಇಲ್ಲ. ಏನಾಗಿದೆ ಅಂದ್ರೆ ಅವರು ಒಂದ್ 4 ಅಡಕೆ ತೋಟ, ದೊಡ್ಡ ತೋಟ ಸರ್ ಅದಲ್ಲೇ, ಅದರಲ್ಲಿ ಅವಾಗ ತಿನ್ನಕ್ಕೆ ಅಂತೇಳಿ ಒಂದ್ 4 ಗುಣಿ ಹಾಕಿದ್ದಾರೆ. ಅದು ಹಂಗೆ ಬಿಟ್ಬಿಡ್ತಾರೆ, ಅದು ಕಂದು ಕೊಯ್ತಾ ಇಲ್ಲ, ಔಷಧಿ ಹೊಡಿತಾ ಇಲ್ಲ, ಉಳುಮೆ ಮಾಡ್ತಾ ಇಲ್ಲ. ಅದು ಸುಮ್ಮನೆ 8-10 ಗುಣಿ ಸುಮ್ಮನೆ ಬಿಡ್ತಾನೆ ಐತೆ ಸರ್. ಅದು ಅದನ್ನ ನೋಡಿ ಇದನ್ನೇ ಬೇರೆ ಕಡೆನು ಅಳವಡಿಸ್ಬೋದಲ್ಲಪ್ಪ, ಇಷ್ಟು ನೋಡ್ತೀರಿ ವರ್ಷ ನೋಡ್ತೀರಿ ವರ್ಷ ಬಿಡುತ್ತೆ, ಬೇಸಿಗೆಲಿ ಇಳುವರಿ ಕಮ್ಮಿ ಆಗುತ್ತೆ, ಮಳೆಗಾಲದಲ್ಲಿ ಚೆನ್ನಾಗಿ ಬಿಡುತ್ತೆ ಅಂತ ಹೇಳಿದ್ಮೇಲೆ ಹೌದು ಅಂತೇಳಿ ಈಗೆಲ್ಲ ಒಪ್ಕೊಂಡು ಏನೋ ಮಾಡ್ತಿದ್ದಾರೆ ಸರ್. ಈಗಲ ಈ ವರ್ಷ ಮಳೆ ಚೆನ್ನಾಗ್ ಬಂತಲ್ವಾ? ಚೆನ್ನಾಗ್ ಬಂತು. ಈಗೇನಾದ್ರೂ ನಿಮ್ ಬಾಳೆ ಬೆಳೆಗೆ ಏನಾದ್ರೂ ರೋಗ ಈ ತರ? ಇಲ್ಲ, ಏನು ರೋಗ ಇಲ್ಲ ಸರ್ ಅದಕ್ಕೆ. ಅದಕ್ಕೇನ್ ನೀರು ವಾರ 15 ಗಂಟೆ ನೀರ್ ನಿಲ್ಬಾರ ಸರ್ ಅದಕ್ಕೆ. ಬಂದು ಎಷ್ಟಾರ ಬರ್ಲಿ ನೀರು ಹಿಂಗಿ ಹರಿದೋಗ್ಲಿ ಹಿಂಗ್ಬೇಕು, ಅದೇನು ವಾರಗಟ್ಟಲೆ ನಿಲ್ಬಾ, ಒಂದೆರಡು ಮೂರು ದಿವಸ ನಿಂತರೂ ಏನ್ ತೊಂದ್ರೆ ಇಲ್ಲ ಸರ್. ಈಗ ಮತ್ತೆ ಹೆಚ್ಚಾಗಿ ನಾವು ತರಕಾರಿಗಳನ್ನ ಬೆಳಿಬೇಕು ಸಹಜ ಕೃಷಿಯಲ್ಲಿ ಅಂದ್ರೆ, ಅಂದ್ರೆ ಈಗ ಬೆಳೀತಾ ಇದ್ರೆ ಮುಂದೆ ಅಳವಡಿಸ್ಕೊಳ್ಬೇಕಂತ. ಈಗ ಬೆಳೀತಾ ಇದೆ ಸರ್, ಇನ್ನು ಈಗ ಬೀಜ ಮಾಡಿದ್ವಿ ನೋಡಿ, ನಿಮಗೆ ತೋರಿಸಿದ್ದು ನಾವು ಬೀಜಕ್ಕೆ ಅಂತ ಬಿಟ್ಟಿದ್ವಿ. 56 ಇಂಚ್ ಉದ್ದ ಐತೆ ಸರ್ ಸೋರೆಕಾಯಿ, 11 ಇಂಚ್ ಸುತ್ತಳತೆ ಇದೆ, 7.5 ಕೆಜಿ ತೂಕ ಐತೆ ಸರ್. ಅದು ಅಷ್ಟು ಇಳುವರಿ ಬಂದಿದೆ ಬಂದಿದೆ ಅದು. ಈಗ ಹೆಚ್ಚಿನ ಪ್ರಮಾಣದಲ್ಲಿ ಈ ಸೋರೆಕಾಯಿವನ್ನೆಲ್ಲ ನಿಮ್ಮ ಒಂದು ಸಹಜ ಕೃಷಿಯಲ್ಲಿ ಅಡಿಕೆ ತೋಟದಲ್ಲಿ ಬೆಳಿಬೋದಲ್ಲ? ಹಾ, ಬೆಳಿಬೋದು ಸರ್. ಆ ಬೈಲಲ್ಲೇ ಬೆಳೀತು ಸರ್, ಅದಕ್ಕೆ ಗೂಟ ಕಟ್ಬೇಕು, ಮತ್ತೆ ಅಡಿಕೆ ಕೆಡುತ್ತಾರ ಸರ್, ಕೀಳ್ತಾರಲ್ಲ ಅವ್ರಿಗೆ ಓಡಾಡಕ್ ತೊಂದ್ರೆ ಆಗುತ್ತೆ. ಅದಕ್ಕೆ ಅಡಿಕೆ ತೋಟದಲ್ಲಿ ಏನೇನ್ ಬೆಳಿಬೋದು ಅಷ್ಟು ಅಳವಡಿಸ್ಕೋಬೇಕು ಸರ್. ಒಟ್ಟಾರೆ ಈ ಒಂದು ಸಹಜ ಕೃಷಿಯಲ್ಲಿ ಇನ್ನು ಏನೇನ್ ಬೆಳಿಬೇಕಂತ ನಿಮ್ಮ ಒಂದು ಪ್ಲಾನ್ ಇದೆ? ಒಟ್ಟು ಬಹು ಬೆಳೆ ಪದ್ಧತಿ ಮಾಡ್ಬೇಕು, ಬಹು ಬೆಳೆ ಬೆಳಿಬೇಕು, ಆದಷ್ಟು ಬೆಳೆ ವೈವಿಧ್ಯತೆ ಜಾಸ್ತಿ ಆಗ್ಬೇಕು ಸರ್. ಎಲ್ಲಾ ತರದ ಬೆಳೆಗಳನ್ನ ಎಷ್ಟು ಸಾಧ್ಯನೋ ಅಷ್ಟು ಬೆಳೆಗೆ ಪ್ರಯತ್ನ ಮಾಡ್ತೀವಿ ಸರ್. ಅಂದ್ರೆ ಕೃಷಿಯಲ್ಲಿ ಏಕ ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ನಮ್ಮ ರೈತರಿಗೆ ಆದಾಯ ಕಾಣಕ್ಕಾಗಲ್ಲ, ಕಾಣಕ್ಕಾಗಲ್ಲ, ರೋಗ ಕೀಟಗಳು ಜಾಸ್ತಿ ಆಗುತ್ತೆ ಸರ್. ಈ ಬೆಳೆಗಳ ವೈವಿಧ್ಯತೆ ಜಾಸ್ತಿ ಇದ್ರೆ ಕೀಟಗಳ ಒಂದೊಂದು ಕೀಟ ತಿಂದು ಇನ್ನೊಂದು ಕೀಟ ತಿಂದು ಬದುಕ್ತಾ ಇರತ್ತೆ ಸರ್, ಅದು ಹಿಂಗಾಗಿ ಬೆಳೆಗಳು ರಕ್ಷಣೆ ಆಗುತ್ತೆ ಸರ್. ಈಗ ಇದ್ರ ಜೊತೆಗೆ ಏನಾದ್ರೂ ಹೈನುಗಾರಿಕೆ ಮಾಡಿದ್ರೆ? ಮನೆಗೆ ಅಷ್ಟೇ ಮಾಡ್ತಾ ಇದ್ವಿ, ಇವಾಗ ಅದನ್ನ ಹೆಚ್ಚು ಮಾಡಕ್ ಜನ ಇಲ್ಲ ಸರ್, ಅದು ಮನೆಗಷ್ಟೇ ಮಾಡ್ಕೊಂತೀವಿ. ಈಗ ನೀವು ಸಹಜ ಕೃಷಿ ಅಳವಡಿಸಿಕೊಂಡಿದ್ರಲ್ಲ, ಯಾವ್ದೇ ರೀತಿ ಆದಂತ ನಿಮಗೆ ಬೇಕಲ್ಲ ಕೊಟ್ಟಿಗೆ ಗೊಬ್ಬರ ಇದೆಲ್ಲ? ಹ್ಮ್, ಬೇಕಿಲ್ಲ, ಅದು ಮನೆಗೆ ಹಾಲು ಬೇಕಲ್ಲ ಸರ್. ಹಂಗಾಗಿ ಮುಂಚೆ ಎಲ್ಲ ನಾವು ಒಟ್ಟಿಗೆ ಇದ್ದಾಗೆಲ್ಲ 4-5 ದನಗಳೆಲ್ಲ ಕಟ್ಕೊಂಡು ಸರ್, ನಾವೆಲ್ಲ ಮತ್ತೆ ಅಣ್ಣ ತಮ್ಮಗಳು 4-5 ಜನ ಅಣ್ಣ ತಮ್ಮಗಳು, ಅವೆಲ್ಲ ಬೇರೆ ಆದ್ಮೇಲೆ ಮತ್ತೆ ದನ ಕರುಗಳು ಮಾಡಕ್ ಆಗ್ಲಿಲ್ಲ, ಬಿಟ್ಬಿಟ್ವಿ. ಈಗ ಮನೆಗೋಸ್ಕರ ಅದು ಹಾಲು ನಾಟಿ ತಳಿಯ ಹಾಲು ಇದನ್ ಬೇಕು ಅಂತೇಳಿ ನಮ್ಮ ಮನೆಗೆ ಮಾಡ್ಕೊಂತೀವಿ ಅಷ್ಟೇ. ಒಟ್ಟಾರೆ ಚಿದಾನಂದಪ್ಪ ಅವರೇ, ಈ ಸಹಜ ಕೃಷಿಯನ್ನ ಅಳವಡಿಸಿಕೊಂಡು ಈ ಒಂದು ಕೃಷಿ ಬದುಕನ್ನ ಮಾಡ್ತಾ ಇದ್ರಾ, ಏನ್ ಅನ್ಸುತ್ತೆ ನಿಮ್ಗೆ ಈ ಕೃಷಿ? ನಮಗೆ ಬಹಳ ತೃಪ್ತಿ ಐತೆ ಸರ್, ಬಹಳ ಖುಷಿ ಇದೆ, ನಮ್ಗೆ ಇನ್ನೂ ಮಾಡ್ಬೇಕು ಅಂತ ಉತ್ಸಾಹ ಇದೆ ಸರ್. ಅದು ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಅಳವಡಿಸಿಕೊಂಡು ಒಂದು ಯೋಜನೆ ಇದೆ ಅಂತ. ಒಳ್ಳೇದು ಚಿದಾನಂದಪ್ಪ ಅವರೇ, ಇಲ್ಲೇ ತನಕ ತಮ್ಮ ಒಂದು ಸಹಜ ಕೃಷಿಯ ಅನುಭವಗಳನ್ನ ಸಾಕಷ್ಟು ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಹಜ ಕೃಷಿಯಲ್ಲಿ ಸಮಗ್ರ ಕೃಷಿಯ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಚನ್ನಪಟ್ಟಣ ಗ್ರಾಮದ ಕೃಷಿಕ ಆರ್ ಚಿದಾನಂದಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಕೇಳಿದರೆ ಇದೊಂದು ಪ್ರಕಟಣೆ. ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ದಿನಾಂಕ 13/9/2024 ಒಂದು ದಿನದ ಬೇಕರಿ ಉತ್ಪನ್ನಗಳ ಬಗ್ಗೆ ತರಬೇತಿಯನ್ನ ಹಮ್ಮಿಕೊಳ್ಳಲಾಗಿದೆ. ತರಬೇತಿ ಶುಲ್ಕ 200 ರೂಪಾಯಿ ಆಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಜೆಎಂ ಸರಸ್ವತಿ ಗೃಹ ವಿಜ್ಞಾನಿ ಇವರನ್ನ ಸಂಪರ್ಕಿಸಿ. ಇವರ ಮೊಬೈಲ್ ಸಂಖ್ಯೆ 1024. ಮತ್ತೊಮ್ಮೆ ಇವರ ಮೊಬೈಲ್ ಸಂಖ್ಯೆ 9986647124. ಈಗ ಪೇಟೆ ಧಾರಣೆ. ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 2464 ರೂಪಾಯಿ. ನೆಲಗಡಲೆ ಶೇಂಗಾ ನಾಟಿ ಕ್ವಿಂಟಾಲ್ಗೆ ಕನಿಷ್ಠ 500 ರೂಪಾಯಿಯಿಂದ ಗರಿಷ್ಠ 6919 ರೂಪಾಯಿಗಳು. ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 1969 ರೂಪಾಯಿಯಿಂದ ಗರಿಷ್ಠ 2464 ರೂಪಾಯಿಗಳು. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 2406 ರೂಪಾಯಿಯಿಂದ ಗರಿಷ್ಠ 2451 ರೂಪಾಯಿಗಳು. ರಾಗಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 3001 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2659 ರೂಪಾಯಿಯಿಂದ ಗರಿಷ್ಠ 6414 ರೂಪಾಯಿಗಳು. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 7150 ರೂಪಾಯಿಯಿಂದ ಗರಿಷ್ಠ 7160 ರೂಪಾಯಿಗಳು. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ ಹೇಗಿದೆ? ಅಡಿಕೆ ಆಪಿ ಕ್ವಿಂಟಾಲ್ಗೆ ಕನಿಷ್ಠ 46819 ರೂಪಾಯಿಯಿಂದ ಗರಿಷ್ಠ 47229 ರೂಪಾಯಿಗಳು. ಅಡಿಕೆ ಬೆಟ್ಟೆ ಕ್ವಿಂಟಾಲ್ಗೆ ಕನಿಷ್ಠ 33149 ರೂಪಾಯಿಯಿಂದ ಗರಿಷ್ಠ 33589 ರೂಪಾಯಿಗಳು. ಅಡಿಕೆ ಕೆಂಪು ಗೋಟು ಕ್ವಿಂಟಾಲ್ಗೆ ಕನಿಷ್ಠ 27109 ರೂಪಾಯಿಯಿಂದ ಗರಿಷ್ಠ 27510 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 33149 ರೂಪಾಯಿಯಿಂದ ಗರಿಷ್ಠ 33589 ರೂಪಾಯಿಗಳು. ಹತ್ತಿ DCH ಕ್ವಿಂಟಾಲ್ಗೆ ಕನಿಷ್ಠ 2849 ರೂಪಾಯಿಯಿಂದ ಗರಿಷ್ಠ 12609 ರೂಪಾಯಿಗಳು. ಜಗಳೂರಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 3200 ರೂಪಾಯಿಗಳು. ತಿಪಟೂರಿನ ಮಾರುಕಟ್ಟೆ ಧಾರಣೆ, ಕೊಬ್ಬರಿ ಕ್ವಿಂಟಾಲ್ಗೆ ಕನಿಷ್ಠ 11000 ರೂಪಾಯಿಯಿಂದ ಗರಿಷ್ಠ 11400 ರೂಪಾಯಿಗಳು. ರಾಣೆಬೆನ್ನೂರಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ಹುರುಳಿಕಾಯಿ ಬೀನ್ಸ್ ಕೋಲ್ ಕ್ವಿಂಟಾಲ್ಗೆ ಕನಿಷ್ಠ 3200 ರೂಪಾಯಿಯಿಂದ ಗರಿಷ್ಠ 3600 ರೂಪಾಯಿಗಳು. ಬದನೆಕಾಯಿ ರೌಂಡ್ ಕ್ವಿಂಟಾಲ್ಗೆ ಕನಿಷ್ಠ 2300 ರೂಪಾಯಿಯಿಂದ ಗರಿಷ್ಠ 2800 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 3100 ರೂಪಾಯಿಯಿಂದ ಗರಿಷ್ಠ 3400 ರೂಪಾಯಿಗಳು. ಹೀರೆಕಾಯಿ ಕ್ವಿಂಟಾಲ್ಗೆ ಕನಿಷ್ಠ 2700 ರೂಪಾಯಿಯಿಂದ ಗರಿಷ್ಠ 3000 ರೂಪಾಯಿಗಳು. ಟೊಮ್ಯಾಟೊ ಕ್ವಿಂಟಾಲ್ಗೆ ಕನಿಷ್ಠ 440 ರೂಪಾಯಿಯಿಂದ ಗರಿಷ್ಠ 480 ರೂಪಾಯಿಗಳು. ಜೋಳ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ 2450 ರೂಪಾಯಿಯಿಂದ ಗರಿಷ್ಠ 2500 ರೂಪಾಯಿಗಳು. ರಾಗಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 3000 ರೂಪಾಯಿಯಿಂದ ಗರಿಷ್ಠ 3200 ರೂಪಾಯಿಗಳು. ಹರಿಹರದ ಮಾರುಕಟ್ಟೆ ಧಾರಣೆ ಹೇಗಿದೆ? ಭತ್ತ ಸೋನ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 3700 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಕೇಳಿ ಹವಾಮಾನ ವರದಿ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಚುರುಕಾಗಿದೆ. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಒಳನಾಡಿನಕ್ಕಿಂತ ಹೆಚ್ಚಿನ ಸ್ಥಳಗಳಲ್ಲಿ ಮಳೆಯಾಗಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕಲಬುರಗಿ, ಬೀದರ್, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ ಕರ್ನಾಟಕದ ಉಳಿದ ಜಿಲ್ಲೆಗಳಲ್ಲಿ ಬಹುತೇಕ ಕಡೆಗಳಲ್ಲಿ ಮತ್ತು ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾಗಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಒಳನಾಡಿನ ಜಿಲ್ಲೆಗಳಲ್ಲಿ ಒಂದೆರಡು ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾಗಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಒಂದೆರಡು ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 28 ಡಿಗ್ರಿ ಸೆಲ್ಸಿಯಸ್ ಮತ್ತು 20 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಸವನಗೌಡ MG ಅಂತ ಹೇಳಿ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಇಂದು ನಾವು ಪೌಷ್ಟಿಕ ಕೈತೋಟ ಮತ್ತು ತಾರಸಿ ತೋಟದ ಒಂದು ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬಂಧುಗಳೇ, ಇತ್ತೀಚೆಗೆ ನಾವು ಬೆಳೀತಾ ಇರತಕ್ಕಂಥ ಜನಸಂಖ್ಯೆಗೆ ಆಹಾರವನ್ನು ನಾವು ನೀಡಬೇಕಾದಂಥ ಅವಶ್ಯಕತೆಯಲ್ಲಿ ನಾವು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಅತಿ ಹೆಚ್ಚು ಇಳುವರಿಯನ್ನು ಪಡೆಯುವ ನಿಟ್ಟಿನಲ್ಲಿ ಅತಿ ಹೆಚ್ಚು ರಾಸಾಯನಿಕಗಳನ್ನು ನಾವು ಕೃಷಿನಲ್ಲಿ ಬಳಕೆ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇಂಥ ಸಂದರ್ಭಗಳಲ್ಲಿ ನಮಗೇನಾಗ್ತಾ ಇದಪ್ಪ ಅಂತೇಳಿದ್ರೆ, ನಾವು ಬೆಳೀತಕ್ಕಂಥ ಕೃಷಿ ಆಹಾರ ಬೆಳೆಗಳಲ್ಲಿ ಅತಿ ಹೆಚ್ಚಿನ ರಾಸಾಯನಿಕಗಳ ಪಳೆಯುಳಿಕೆ ಬರ್ತಾ ಇರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಭಾರತ ದೇಶದ ಜನಸಂಖ್ಯೆನಲ್ಲಿ ಅಪೌಷ್ಟಿಕತೆ ಅಂತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಾ ಇದೆ. ಜೊತೆಗೆ ಈ ಒಂದು ರಾಸಾಯನಿಕಗಳ ಅಂಶ ನಮ್ಮ ದೇಹವನ್ನು ಸೇರ್ಕೊಂಡ್ಬಿಟ್ಟು ಇವತ್ತು ಭಾರತ ಕ್ಯಾನ್ಸರ್ ದೇಶದ ಒಂದು ರಾಜಧಾನಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಮುಂದುವರಿತಾ ಇದೆ. ಸೊ ಹಾಗಾಗಿ ನಾವು ನಮ್ಮ ಮನೆಯ ಸುತ್ತಮುತ್ತ ಇರ್ತಕ್ಕಂಥ ಒಂದು ಜಾಗದಲ್ಲಿ ಆಹಾರ ವೃದ್ಧಿಗೋಸ್ಕರ ನಮ್ಮ ಒಂದು ಆಹಾರದಲ್ಲಿ ನಾವು ಉತ್ತಮವಾದ ಸಾವಯವ ಒಂದು ತರಕಾರಿಗಳನ್ನು ಹಣ್ಣನ್ನು ಬೆಳ್ಕೊಳ್ಳಿಕ್ಕೆ ಇರತಕ್ಕಂಥ ಒಂದು ಕಾಯಕವನ್ನು ನಾವು ಪೌಷ್ಟಿಕ ಕೈತೋಟ ಅಂತ ಹೇಳಿ ನಾವು ಕರಿತೇವೆ. ಸೊ ಇದನ್ನು ಮಾಡ್ತಕ್ಕಂಥದ್ದು ಬಹಳ ಸುಲಭವಾದಂಥ ಒಂದು ಕಾಯಕ. ಮನೆಯ ಸುತ್ತಮುತ್ತ ಇರತಕ್ಕಂಥ ಒಂದು ಜಾಗಗಳಲ್ಲಿ ಜಾಗ ಇದ್ದರೆ ನಾವು 100 square meter ಮಾಡ್ಬೋದು, 200 square meter ಮಾಡ್ಬೋದು. ಜಾಗ ಇಲ್ಲ ಅಂತ ಹೇಳಿದ್ರೆ ನಾವು ಕುಂಡಗಳಲ್ಲಿ ಮತ್ತು ನಮ್ಮ ಮನೆಯಲ್ಲಿ ದೊರೆತಕ್ಕಂಥ ವೇಸ್ಟ್ ಏನು ಬಕೆಟ್ಗಳಿದ್ದಾವೆ ಅದರಲ್ಲಿಯೂ ಸಹ ನಾವು ನಮಗೆ ಬೇಕಾಗಿರ್ತಕ್ಕಂಥ ನಮ್ಮ ಇಚ್ಛೆಗೆ ಅನುಸಾರವಾಗಿರ್ತಕ್ಕಂಥ ತರಕಾರಿಗಳನ್ನು ಸಾವಯವ ರೂಪದಲ್ಲಿ ಬೆಳ್ಕೊಂಡು ತಿಂತಕ್ಕಂಥದ್ದನ್ನು ರೂಢಿ ಮಾಡ್ಕೋಬೇಕು. ಸೊ ಇದರಿಂದ ಅನುಕೂಲ ಏನಪ್ಪ ಅಂತ ಹೇಳಿದ್ರೆ, ನಾವು ವಾರಕ್ಕೊಂದು ಅಥವಾ ದಿನಕ್ಕೊಂದು ತರಕಾರಿಯನ್ನು ನಾವು ನಮ್ಮ ಆಹಾರದಲ್ಲಿ ಸಾವಯವವಾಗಿ ಬಳಕೆ ಮಾಡ್ಕೊಂತ ಹೋದ್ರೆ ನಮ್ಮ ಆಹಾರದಲ್ಲಿ ಪೌಷ್ಟಿಕತೆ ಅಂತಕ್ಕಂಥದ್ದು ಹೆಚ್ಚುತ್ತಾ ಹೋಗ್ತದೆ. ಜೊತೆಗೆ ರೋಗ ನಿರೋಧಕ ಶಕ್ತಿ ಅಂತಕ್ಕಂಥದ್ದು ನಮ್ಮ ಒಂದು ದೇಹದಲ್ಲಿ ಜಾಸ್ತಿ ಆಗ್ತಾ ಹೋಗ್ತದೆ. ಜೊತೆಗೆ ಈ ಪೌಷ್ಟಿಕ ಕೈತೋಟಗಳನ್ನು ನಾವು ನಮ್ಮ ಮನೆ ಸುತ್ತಮುತ್ತ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಮನೆಯ ಸುತ್ತಮುತ್ತ ಇರತಕ್ಕಂಥ ಒಂದು ಪರಿಸರ ಏನಿದೆ ಆ ಪರಿಸರ ಸ್ವಚ್ಛವಾಗಿರ್ತದೆ. ಆ ಪರಿಸರ ಸ್ವಚ್ಛವಾಗಿರೋದ್ರಿಂದ ನಮಗೆ ಶುದ್ಧವಾದ ಗಾಳಿ ಸಿಗುತ್ತೆ, ಶುದ್ಧವಾದ ಒಂದು ವಾತಾವರಣ ನಮ್ಮ ಮನೆ ಸುತ್ತಮುತ್ತ ಇರ್ತದೆ. ಜೊತೆಗೆ ತಾರಸಿ ತೋಟ ಅಂತ ಹೇಳಿದ್ರೆ ನಮ್ಮ ಮನೆಯ ಮೇಲೆ ತಾರಸಿ ಏನಿರುತ್ತೆ, ಆ ತಾರಸಿನಲ್ಲಿ ನಮಗೆ ಸ್ವಲ್ಪ ಸಣ್ಣ ಹಗುರವಾಗಿರ್ತಕ್ಕಂಥ ಒಂದು ಕುಂಡಗಳಲ್ಲಿ ನಾವು ತರಕಾರಿಗಳನ್ನು ಬೆಳೆಸ್ತಕ್ಕಂಥ ಒಂದು ವಿಧಾನವನ್ನು ತಾರಸಿ ತೋಟ ಅಂತ ಕರಿತೀವಿ. ಈಗಾಗಲೇ ಬಹಳಷ್ಟು ಪಟ್ಟಣ ಪ್ರದೇಶಗಳಲ್ಲಿ ಮತ್ತು ಹಳ್ಳಿ ಪ್ರದೇಶಗಳಲ್ಲೂ ಸಹ ಈ ರೀತಿಯ ಒಂದು ತರಕಾರಿಗಳನ್ನು ಕುಂಡಗಳಲ್ಲಿ ಬೆಳೀತಕ್ಕಂಥದ್ದನ್ನು ರೂಢಿ ಮಾಡ್ತಾ ಇದ್ದಾರೆ. ಈ ಒಂದು ಕಾಯಕವನ್ನು ನಾವು ಪ್ರತಿನಿತ್ಯವೂ ಸಹ ನಾವು ಈ ಕೈತೋಟ ಮತ್ತು ತಾರಸಿ ತೋಟದಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ದೈಹಿಕ ಶ್ರಮ ಆಗ್ತದೆ. ಆ ದೈಹಿಕ ಶ್ರಮ ಆಗೋದ್ರಿಂದ ನಮಗೇನಾಗುತ್ತಪ್ಪ ಅಂತ ಹೇಳಿದ್ರೆ ಆರೋಗ್ಯ ಉತ್ತಮವಾಗಿರ್ಲಿಕ್ಕೂ ಸಹ ಅದು ನಮಗೆ ಸಹಾಯ ಆಗ್ತದೆ. ಈ ರೀತಿಯ ಒಂದು ಪೌಷ್ಟಿಕ ಕೈತೋಟ ಮತ್ತು ತಾರಸಿ ತೋಟವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಈ ಒಂದು ಕೈತೋಟದ ಒಂದು ಕಾಯಕಕ್ಕೆ ನೀವು ಅವರನ್ನು ಬಳಸ್ಕೊಂಡಾಗ ಏನಾಗುತ್ತಪ್ಪ ಅಂದರೆ ಮಕ್ಕಳಿಗೆ ಒಂದು ನೈತಿಕ ಶಿಕ್ಷಣವನ್ನು ಕೊಟ್ಟಂತ ಆಗುತ್ತೆ. ಜೊತೆಗೆ ನಮಗೆ ಇನ್ನೊಂದು ಅನುಕೂಲ ಏನಪ್ಪ ಅಂತ ಹೇಳಿದ್ರೆ, ಹೆಚ್ಚು ಬೆಳೆದಂಥ ಸಂದರ್ಭಗಳಲ್ಲಿ ನಾವು ಈ ಒಂದು ತರಕಾರಿಗಳನ್ನು ಅಕ್ಕಪಕ್ಕದ ಮನೆಯವರೊಂದಿಗೆ ನಾವು ಹಂಚಿಕೊಳ್ಳೋದ್ರಿಂದ ನಮ್ಮ ಒಂದು ಬಾಂಧವ್ಯ ವೃದ್ಧಿ ಆಗಲಿಕ್ಕೂ ಸಹ ನಮಗೆ ಈ ಕೈತೋಟ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲ ಆಗುತ್ತೆ. ಕೈತೋಟ ಮಾಡ್ತಕ್ಕಂಥ ರೈತರಿಗೆ ನಾನು ಒಂದು ಟಿಪ್ಸ್ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಸಾವಯವ ಜವಾರಿ ಬೀಜಗಳನ್ನು ಬಳಕೆ ಮಾಡಿ, ನಾವು ಬೇವಿನ ಹಿಂಡಿ ಮತ್ತು ಕೊಟ್ಟಿಗೆ ಗೊಬ್ಬರ ಮತ್ತು ಎರೆಹುಳು ಗೊಬ್ಬರಗಳನ್ನಷ್ಟೇ ಬಳಕೆ ಮಾಡಿ, ರೋಗ ಮತ್ತು ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಮತ್ತು ನಾವು ಬೇವಿನ ಎಣ್ಣೆಯನ್ನಷ್ಟೇ ಬಳಕೆ ಮಾಡ್ತಕ್ಕಂಥದ್ದು. ಇನ್ನೊಂದೇನಪ್ಪ ಅಂದರೆ, ಪೌಷ್ಟಿಕ ಕೈತೋಟ ಮಾಡಿದಂಥ ಸಂದರ್ಭದಲ್ಲಿ ಇಳುವರಿ ಕಡಿಮೆ ಬಂದರೂ ಪರವಾಗಿಲ್ಲ, ನಮಗೆ ಇದರ ಒಂದು ಗುಣಮಟ್ಟ ಹೆಚ್ಚಿನ ಪ್ರಮಾಣದಲ್ಲಿರ್ತದೆ. ಸೊ ಹಾಗಾಗಿ ಮೊದಲು ಒಂದು 10 ಪಾಟ್ಗಳಲ್ಲಿ ಮಾಡಬೇಕು, 15 ದಿವಸ ಬಿಟ್ಟು ಇನ್ನೂ 10 ಪಾಟ್ಗಳಲ್ಲಿ ಮಾಡಬೇಕು. ಸತತವಾಗಿ ಈ ಒಂದು ತರಕಾರಿಗಳು ದೊರಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ತಾವೆಲ್ಲರೂ ಪೌಷ್ಟಿಕ ಕೈತೋಟವನ್ನು ಮಾಡಿ ತಮ್ಮ ಆರೋಗ್ಯವನ್ನು ಸಮೃದ್ಧಿಯಾಗಿ ಇಡಲಿಕ್ಕೆ ಈ ಒಂದು ಕಾಯಕ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹೆಚ್ಚಿನ ಒಂದು ಮಾಹಿತಿ ಬೇಕಾದಲ್ಲಿ 9484426955. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಒಂದು ಜನಪದ ಗೀತೆ. ಯುವ ಮಾ ಯವ್ವ ಮುಳ್ಳ